ನಮ್ಮ ಪಿತ್ರಾರ್ಜಿತ ಆಸ್ತಿ ಪಿ ಹಳ್ಳಿಯಲ್ಲಿ ಇರೋದ್ರಿಂದ ಪಿ ಹಳ್ಳಿಯಲ್ಲಿ ನಾನು ತೋಟ ಮಾಡಿ ಅಲ್ಲೇ ಇದನ್ನ ಮಾಡ್ತಾ ಇದ್ದೀನಿ ಸರ್. ಪಿ ಹಳ್ಳಿಗೆ ಪಿತ್ರಾರ್ಜಿತವಾದ ಆಸ್ತಿ ಬರೋದು ಅಂತಂದ್ರೆ ನೀವು ಮಂಡ್ಯಕ್ಕೆ ಶಿಫ್ಟ್ ಆದ್ರಿ ಸರ್? ನಮ್ಮ ತಂದೆ ಮಾಸ್ಟರ್ ಆಗಿದ್ರು, ಹಾಗಾಗಿ ಮಂಡ್ಯದಲ್ಲೇ ವಾಸ. ಓಕೆ. ಪಿ ಹಳ್ಳಿನಲ್ಲಿ ಎಷ್ಟು ಜಮೀನಿದೆ ಸರ್? 3 ಎಕರೆ ಇದೆ ಸರ್. ನಿಮ್ಮ ವಿದ್ಯಾಭ್ಯಾಸ ಸರ್? ನಂದು MA ಆಗಿದೆ ಸರ್, ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್. ಓಕೆ ಓಕೆ. ಯಾವ ವಿಷಯದಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರಿ? ಕನ್ನಡದಲ್ಲಿ. ಕನ್ನಡ ಇಷ್ಟವ ಕನ್ನಡ ತಮಗೆ? ಹೌದು ಸರ್, ಕನ್ನಡ ಅಭಿಮಾನಿ. ಸರಿ ಸರಿ ಸರಿ, ಆಯಿತು. ಈಗ ವ್ಯವಸಾಯನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಈಗ 8 ವರ್ಷ ಆಗಿತ್ತು ಸರ್. ಏನಾದರೂ ಕೆಲಸ ಮಾಡ್ತಾ ಇದ್ರೆ ಮಾಸ್ಟರ್ಸ್ ಡಿಗ್ರಿ ಆದಮೇಲೆ? ಸ್ಟಾರ್ಟಿಂಗ್ ಸ್ವಲ್ಪ ಓದ್ದೆ ಸರ್, ಆಮೇಲೆ ಬಿಸ್ನೆಸ್ ಕಡೆಗೆ ಬಂದುಬಿಟ್ಟೆ, ಹಾಗಾಗಿ ಅದೆಲ್ಲ ಇದಾಯಿತು. ಮತ್ತು ವ್ಯವಸಾಯದಲ್ಲಿ ನನಗೆ ನಮ್ಮ ತಂದೆಗೂ ಇಂಟ್ರೆಸ್ಟ್ ಇತ್ತು, ಒಂದು ತೋಟ ಮಾಡಬೇಕು ಅಂತೇಳಿ. ಅವ್ರ ಕೈಲಿ ಆಗಲಿಲ್ಲ, ಅದರಿಂದ ನಾನು ಅದನ್ನು ಇದು ಮಾಡ್ಕೊಂಡು. ನಿಮಗೆ ಹೇಳ್ತಾ ಇದ್ರ? ಹಾಂ ಹೌದು ಸರ್, ಹೇಳ್ತಾಯಿರಲಿಲ್ಲ ನೀನಾರು ಮಾಡಪ್ಪ ಅಂತ ಹೇಳ್ತಾ ಇದ್ರು ಸರ್, ಹೀಗೆ ತೋಟ ಮಾಡಬೇಕು, ಅಲ್ಲೇ ಇದ್ದೇ ಇರಬೇಕು ಅಂತೇಳಿ. ಪಿತ್ರಾರ್ಜಿತವಾದ ಆಸ್ತಿ ಇತ್ತಲ್ಲ, ಯಾಕೆ ಮಾಡಲಿಲ್ಲ ನಿಮ್ಮ ತಂದೆ? ಅಂದರೆ ಈ ಕಡೆ ಅವರು ಇದಕ್ಕೆ ಎಜುಕೇಷನ್ ಫೀಲ್ಡಲ್ಲಿ ಇದ್ರಲ್ಲ ಸರ್, ಟೀಚರ್ಸ್ ಆಗಿದ್ದರಿಂದ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿದ್ರಿಂದ ಹಾಗಾಗಿ ಅವ್ರಿಗೆ ಮಾಡೋಕ್ಕೆ ಆಗಲಿಲ್ಲ. ಇದರಿಂದ ನಾನೇ ತಂದೆ ಆಸೆನ ತಾವು ನೆರವೇರಿಸ? ಹೌದು ಸರ್, ಹೌದು ಸರ್. 8 ವರ್ಷದಲ್ಲಿ ತೋಟ ಮಾಡಿಬಿಟ್ರ ಸರ್? ಸರ್. ಏನು ಜಮೀನ್ ಪೂರ್ತಿ ಖಾಲಿ ಇತ್ತ ಸರ್? ಇಲ್ಲ, ಖಾಲಿ ಇರಲಿಲ್ಲ. ನಮ್ಮ ಚಿಕ್ಕಪ್ಪನಿಗೆ ಇದನ್ನು ಕೊಟ್ಟಿದ್ದ ಸರ್, ಅವ್ರಿಗೆ ನಿರ್ವಹಣೆ ತುಂಬ ಕಷ್ಟ ಆಯ್ತೈತೆ ಅಂತ ಹೇಳಿದ್ರು. ಇದರಿಂದ ನಾನೇ ಬಿಡಿಸ್ಕೊಂಡು ಅದನ್ನು ಮಾಡ್ಕೊಂಡು ಹೋದೆ ಸರ್. ಅಂದರೆ ನಿಮ್ಮ ಚಿಕ್ಕಪ್ಪ ಏನು ಬೆಳೀತಿದ್ರು? ಅವರು ಭತ್ತ, ಕಬ್ಬು ಸರ್ ಅಷ್ಟೇ. ಅಷ್ಟೇ, ಇನ್ನೇನು ಮಾಡಿ? ಕಬ್ಬು ಭತ್ತ ಬೆಳೆಯೋರು. ಹೌದು ಸರ್. ನೀವು ಜಮೀನು ಬಿಡಿಸ್ಕೊಂಡು ತೋಟ ಮಾಡಿದ್ರಿ? ತೋಟ ಮಾಡ್ಕೊಂಡು. ಯಾಕೆ ತೋಟದ ಬಗ್ಗೆ ಅಷ್ಟೊಂದು ಪ್ರೀತಿ ಒಲವು ಸರ್? ಅದೇ ಭತ್ತ ಕಬ್ಬು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತು, ಆದ್ದರಿಂದ ತೋಟಗಾರಿಕೆನೇ ಆಯ್ಕೆ ಮಾಡಿಕೊಂಡು. ಓಕೆ. ಏನು ಬೆಳೆದ್ರಿ? ಎಷ್ಟು ಬೆಳೆಗಳಿದ್ದಾವೆ ನಿಮ್ಮ 3 ಎಕರೆನಲ್ಲಿ? ಏನೇನಿದೆ ಹೇಳಿ. ಮುಖ್ಯವಾಗಿ ತೆಂಗು, ಅಡಿಕೆ, ಬಾಳೆ ಇದೆ ಸರ್. ಅದ್ರ ಜೊತೆಗೆ ಹಣ್ಣಿನ ಗಿಡಗಳು ಇದು ಮಾಡ್ಕೊಂಡಿದ್ದೀನಿ. ಸೀಬೆ, ಸಪೋಟ, ಮಾವು ಇದೆ. ಮತ್ತು ಒಂದಷ್ಟು ಹಣ್ಣಿನ ಗಿಡಗಳು ಮನೆಗೆ ಅಂದ್ಬಿಟ್ಟು ಒಂದಷ್ಟು ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀನಿ. ಸೀಬೆ, ಸಪೋಟ, ಮಾವು ಮನೆಗಾಗಲ್ವಾ? ಅದು ಆಗುತ್ತೆ ಸರ್, ಇದು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿರೋದು, ಇಂಟರ್ ಕ್ರಾಪ್ ಅಲ್ಲಿ ಇದು ಮಾಡ್ಕೊಂಡು. ಮನೆಗೋಸ್ಕರ ಯಾವ ಹಣ್ಣು ಬೆಳ್ಕೊತೀರಿ? ದಾಳಿಂಬೆ ಇದೆ, ಕಿತ್ತಲೆ ಇದೆ, ಆಮೇಲೆ ಲಿಚಿ ಇದೆ, ಬಟರ್ಫ್ರೂಟು, ಸ್ಟಾರ್ ಫ್ರೂಟು, ಚಕೋತ ಇದೆಲ್ಲ ಇದೆ ಸರ್. ಜೊತೆಗೆ ಇನ್ನೊಂದಷ್ಟು ಹಣ್ಣಿನ ಗಿಡಗಳು ಹೊರಗಡೆ ಹೋದಾಗ ಯಾವ್ದಾದ್ರು ಸಿಕ್ಕಿದ್ರೆ ಆ ಹಣ್ಣಿನ ಗಿಡಗಳನ್ನೆಲ್ಲ ತಂದು ಅಲ್ಲಲ್ಲೇ ಇದು ಮಾಡಿದ್ದೀನಿ ಸರ್, ಇನ್ಸ್ಟಾಲ್ ಮಾಡಿದ್ದೀನಿ. ಜಮೀನು ತುಂಬ ಗಿಡ ಮರಗಳನ್ನು ತುಂಬಿಟ್ಟಿದ್ರಿ? ಹೌದು ಸರ್, ಹಣ್ಣಿನ ಗಿಡಗಳನ್ನೇ ಇದು ಮಾಡಿಬಿಟ್ಟಿದ್ದೀನಿ. ಖಾಲಿ ಜಾಗ ಒಂಚೂರು ಇಲ್ವೇ? ಇಲ್ಲ ಸರ್, ಅದು ಐಡೆನ್ಸಿ ಮೆಥಡಲ್ಲಿ ಮಾಡಿಬಿಟ್ಟಿದ್ದೀನಿ ಸರ್, 12 ಅಡಿ 12 ಅಡಿ ಅಂತರ ಕೊಟ್ಟು ಮಾಡ್ಕೊಂಡಿದ್ದೀನಿ ಸರ್. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ತೆಂಗು ಎಷ್ಟಿದೆ? ತೆಂಗು ಒಂದು 80 ತನಕ ಇದೆ ಸರ್. 3 ಎಕರೆನಲ್ಲಿ? 3 ಎಕರೆ. ಅಡಿಕೆ ಹಾಕಿದ್ದೀರಾ? ಅಡಿಕೆನೂ ಇದು ಮಾಡಿ. ಎಷ್ಟಿದೆ? ಅದೊಂದು 500 ಸಸಿ ಇದೆ ಸರ್. 500 ಅಡಿಕೆ ಇದೆ. 500. ಆಮೇಲೆ ಬಾಳೆ ಎಷ್ಟಿದೆ? ಬಾಳೆ ಅದು ಗುಂಪು ಬಾಳೆ ಮಾಡಿದ್ದೀನಿ ಸರ್, ಅದೊಂದು 300 ಇದೆ ಸರ್. 300 ಗುಂಪು ಗುಂಪು ಬಾಳೆ ಸರ್. ಇವೇ 3 ಮೇಜರ್ ಬೆಳೆ. ಮೇಜರ್ ಬೆಳೆ. ಮತ್ತೆ ಬೇರೆದು ಹೇಳಿದ್ರಿ? ಮಾವು ಸರ್, ಸೀಬೆ ಮತ್ತೆ ನಿಂಬೆ ಮತ್ತೆ ಸಪೋಟ, ಮಾವು ಇವನ್ನ ಇಂಟರ್ ಕ್ರಾಪ್ ಅಲ್ಲಿ ಇದು ಮಾಡ್ಕೊಂಡಿದ್ದೀನಿ ಸರ್. 4 ಮೇಜರ್. 4. ಈಗ ಸೀಬೆ ಎಷ್ಟಿದೆ? ಸೀಬೆ ಒಂದು 300 ಗಿಡ ಇದೆ ಸರ್. ಪರವಾಗಿಲ್ಲ. ಮಾವು? ಮಾವು ಒಂದು 100 ಗಿಡ ಇದೆ ಸರ್. ಸಪೋಟ? ಸಪೋಟ ಒಂದು 100-150 ಗಿಡದ ತನಕ ಇದೆ ಸರ್. ಇನ್ನೊಂದು ಬೆಳೆ ಯಾವುದು? ಅದನ್ನೇ ಸರ್, ನಿಂಬೆ ಇದೆ ಸರ್. ಇದ್ರ ಮಧ್ಯೆ ಗ್ಯಾಪ್ನಲ್ಲಿ ಅದನ್ನು ಇದು ಮಾಡಿದ್ದೀನಿ ಸರ್. ಅದು ಒಂದು 150 ಗಿಡ ಇದೆ ಸರ್. ಪರವಾಗಿಲ್ಲ, ಎಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದೀರಲ್ಲ. ಇಷ್ಟೇ ಗಿಡ ಇದೆ ಅಂತ ಏನು ನಂಬರ್ ಕೊಟ್ಟು ಅಂದರೆ ಸರ್, ನಾವು ಸಸಿ ತಂದಾಗ ಇದನ್ನ ಮಾಡ್ಕೊಂಡಿರ್ತೀವಲ್ಲ. ಅದೇನೆ ಸರ್, ಮಧ್ಯೆ ಓದೋದನ್ನು ಮತ್ತೆ ರೀಪ್ಲೇಸ್ ಮಾಡಿದ್ದೀನಿ ಸರ್. ಮತ್ತೆ ಮತ್ತೆ ಅದೇ ಗಿಡಗಳಂತ ಅದೇ ಗಿಡ. ಅದರಿಂದ ಏನು ಸಂಖ್ಯೆ ವ್ಯತ್ಯಾಸ ಆಗಿಲ್ಲ? ಇಲ್ಲ ಸರ್, ಸಂಖ್ಯೆ ವ್ಯತ್ಯಾಸ ಆಗಿಲ್ಲ. ನೋಡಿದ್ರ ಕರಾರುವಕ್ಕೆ ವ್ಯವಸಾಯ ಕಣ್ರಿ ನಿಮ್ದು. ಆಯ್ತು. ಅಂದ್ರೆ ನೋಡಿ, ಇಷ್ಟೆಲ್ಲ ಗಿಡಗಳನ್ನ ಒಂದೇ ಜಮೀನಲ್ಲಿ ತುಂಬಿಸ್ಕೊಂಡಿದ್ದೀರಲ್ಲ. ಹೌದು ಸರ್. ಇದು ಏನು ಏನು ಪರ್ಪಸ್ ಅಂದ್ರೆ ಸರ್, ಈಗ 3 ಎಕರೆ 5 ಎಕರೆ 6 ಎಕರೆ ಮಾಡೋದನ್ನ 3 ಎಕರೆಯಲ್ಲಿ ಇದನ್ನ ಮಾಡೋಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಗಲವಾಗಿ ಮಾಡೋ ಬದಲು ಆಳ್ವಾಡೋನ್ನೋರು ಅದನ್ನ ಪಾಲಿಸಿದಿರಿ. ಹೌದು ಸರ್. ಹೇಳಿ ಮೇಡಮ್ ಭವಾನಿ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ದು ವೈದ್ಯನಾಥ್ಪುರ ಸರ್, ಮದ್ದೂರ್ ಹತ್ರ. ಬಹಳ ವಿಶೇಷವಾದ ದೇವಸ್ಥಾನ ಇರ್ಬೇಕಲ್ಲ ಸರ್ ಅಲ್ವಾ? ಹೇಳಿ, ಏನ ದೇವಸ್ಥಾನದ ವಿಶೇಷ? ನಾಗರ ಇದೆಲ್ಲ ಆಗುತ್ತಲ್ಲ ಸರ್, ಅದಕ್ಕೆ ವಾಸಿ ಆಗುತ್ತೆ. ಏನಾದ್ರು ಹರಕೆ ಹೊತ್ಕೊಂಡ್ರು ಎಲ್ಲ ವಾಸಿ ಆಗುತ್ತೆ. ತುಂಬಾ ಪವಿತ್ರವಾದ ದೇವಸ್ಥಾನ ಸರ್ ಅದು. ಓಕೆ. ದಿನ ಹೋಗ್ತಿದ್ರ ಅಲ್ಲಿಗೆ? ಊರಲ್ಲಿದ್ದಾಗ ಹೋಗ್ತಿದ್ವಿ, ಸೋಮ ಸೋಮವಾರ ಅಂತೂ ಖಂಡಿತವಾಗಿ ಹೋಗ್ತಾ ಇದ್ವಿ. ಓಕೆ. ನಿಮ್ ತಂದೆ ತಾಯಿ? ಅವರು ವ್ಯವಸಾಯನೇ ಸರ್. ಏನು? ಕೃಷಿ ಮಾಡ್ತಾರೆ. ಏನ್ ಬೆಳೆ ಬೆಳೀತಾರೆ? ರೇಷ್ಮೆ. ರೇಷ್ಮೆ ರೇಷ್ಮೆ ನೀವ್ ಎಷ್ಟು ಜನ ಮಕ್ಕಳಮ್ಮ? ಇಬ್ರು ಗಂಡ್ ಮಕ್ಳಿದ್ದಾರೆ, ಅಣ್ಣದಿರಿಬ್ರು, ನಾನೊಬ್ಳು. ಒಬ್ಳೇ ಮಗಳು. ನಿಮ್ಮ ವಿದ್ಯಾಭ್ಯಾಸ? ನಮ್ದು ಎಸ್ ಎಲ್ ಸಿ ಲಾಸ್ಟ್ ಸರ್. ಹೌದಾ? ಯಾಕೆ ಓದ್ಲಿಲ್ವೇ? ಇಲ್ಲ, ಅಷ್ಟರಲ್ಲೇ ಮದ್ವೆ ಮಾಡ್ಬಿಟ್ರಲ್ಲ. ಬೇಗನೆ ಮದ್ವೆ ಮಾಡಿಬಿಟ್ರು. ಇವ್ರ ಸಂಬಂಧನ ನಿಮ್ಗೆ? ಹಾ ಸರ್, ಅತ್ತೆ ಮಗ. ಓ, ಮತ್ತಿನ್ನೇನು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ನೋಡ್ಕೊಂಡಿದ್ರಿ. ಏನಾಗೇನು ಅನ್ಕೊಂಡಿರಲಿಲ್ಲ, ದಿಢೀರಂತೇನೋ ಆಯ್ತು. ಹೌದಾ? ಸರಿ, ಒಳ್ಳೇದು ಭವಾನಿ ಅವರೇ. ಈಗ ನಿಮಗೆ ವ್ಯವಸಾಯದ ಕೆಲಸಗಳು ಅನುಭವ ಇತ್ತ? ತಾಯಿ ತಂದೆ ಇತ್ತು, ಸ್ವಲ್ಪ ಸ್ವಲ್ಪ ಇತ್ತು. ತುಂಬಾ ನಮ್ಮನೇನೋ ಇದು ಮಾಡ್ತಿರ್ಲಿಲ್ಲ ಆ ವಯಸ್ಸಲ್ಲಿ. ಸ್ವಲ್ಪ ಸ್ವಲ್ಪ ಅಂದ್ರೆ ಏನಿತ್ತು? ಅದೇ ರೇಷ್ಮೆ ಹುಳ ಎಲ್ಲ ನಾಯದು, ಇದು ಮಾಡೋದು, ಗೂಡು ಬಿಚ್ಚೋದು, ಸೊಪ್ಪು ಹಾಕೋದು ಎಲ್ಲ ಮಾಡ್ತಾ ಇದ್ವಿ ಸಣ್ಣದಾಗಿ. ಆಮೇಲೆ ಮದುವೆ ಮಾಡಿದ್ರಲ್ಲ, ಆಮೇಲೆ ಇವರು ಸ್ಟೋರ್ ಮಾಡಿದ್ರು, ಫ್ಯಾನ್ಸಿ ಸ್ಟೋರು. ಅದಾದ್ಮೇಲೆ ಸ್ವಲ್ಪ ದಿನ ಎಲ್ಲ ಕಳೀತು, ತುಂಬ ವರ್ಷಗಳು. ಆಮೇಲೆ ಈಗ ತೋಟ ಮಾಡಿದ್ದು ನಾವು, ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ. ಚೆನ್ನಾಗಿತ್ತು, ಆದ್ರೂ ಕೃಷಿನೂ ಮಾಡೋಣ ಅಂತ ತುಂಬಾ ಇಷ್ಟ ಇತ್ತು, ಅದಕ್ಕೆ ಅದನ್ನು ಮಾಡಿದ್ವಿ. ಅಂದ್ರೆ ಫ್ಯಾನ್ಸಿ ಸ್ಟೋರ್ ಮಾಡೋ ಐಡಿಯಾ ನಿಮ್ದ? ಅವ್ರದ್ದೇ. ಅದನ್ನು ಹೌದಾ? ಅಲ್ಲ, ಹೆಣ್ಮಕ್ಳು ಹೇಳ್ಬೇಕಲ್ವೇ. ಇಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ ಅವರು ಸ್ಟೋರ್ ಮಾಡ್ತಿದಾರೆ ಅಂತ. ಜಿನ್ಸಿ ಅಂಗಡಿ ಇಟ್ಟಿದ್ವಿ ಒಂದೆರಡು ವರ್ಷ, ಆಮೇಲೆ ಫ್ಯಾನ್ಸಿ ಸ್ಟೋರ್ನ ಇಡೋಣ ಅಂತ ಹೇಳಿದ್ರು. ಈಗೆಲ್ಲ ಸ್ಟೋರ್ನ ನಿರ್ವಹಣೆ ನಿಮ್ದೇನಾ, ಭವಾನಿ ಅವ್ರದ್ದು? ಹಾಂ ಸರ್. ಏನೇನು ಮಾಡ್ತೀರಾ ಅದರಲ್ಲಿ? ಅದೇ ಟೈಲರ್ ಐಟಮ್ ಎಲ್ಲ ಮಾಡ್ತೀವಿ, ಫ್ಯಾನ್ಸಿ ಐಟಮು, ಬ್ಯಾಂಗಲ್ಸು. ಟೈಲರ್ ಐಟಮ್ ಜಾಸ್ತಿ ಓಡೋದು, ಮಾಮೂಲಿ ಫ್ಯಾನ್ಸಿ ಐಟಮ್ ಎಲ್ಲ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಇದು ಮಾಡ್ತಾರೆ. ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತೆ. ವ್ಯವಹಾರ ಇದ್ರ ಬಗ್ಗೆ ಎಲ್ಲ ಅನುಭವನೇ ಇಲ್ಲ ಅಲ್ವಾ ನಿಮಗೆ? ಹೆಂಗ್ ಕಲ್ತ್ಕೊಂಡ್ರಿ ಅದನ್ನೆಲ್ಲ? ಇವರೇ ಹೇಳ್ಕೊಟ್ಟು ಹೇಳ್ಕೊಟ್ಟು ಕಲ್ಸ್ಕೊಟ್ರು ನಮ್ಮ ಮನೆಯವರೇ. ಹೌದು, ಏನೇನು ಹೇಳ್ಕೊಟ್ಟಿದ್ದಾರೆ ನಮಗೂ? ಅದೇ ಇದು ಇದಿಷ್ಟಕ್ಕೆ ಮಾರ್ಬೇಕು, ಇದಿಷ್ಟು ರೈಟು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಏನೋ ಒಂದ್ ಸ್ವಲ್ಪ ಕಡಿಮೆ ಕೊಡಿ ಅಂತಾರಪ್ಪ, ಅವಾಗ ಫೋನ್ ಮಾಡಿ ಕೇಳ್ತೀರಾ? ಕೇಳ್ಕೊಂಡೆ ಮಾಡೋದು. ಕಮ್ಮಿ ಕೇಳ್ತಾ ಅವ್ರೆ ಕೊಡ್ಲ ಬೇಡ ಅಂತ? ಅಥವಾ ಈಗ ನಿಮಗೆ ಅವರೇನಿಲ್ಲ, ಕಮ್ಮಿಯಾಗಿ ಕೊಡಿ ಅಂತಾರೆ. ಈಗೆಲ್ಲ ಪಟ್ಟುಗಳು ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿದೆ ಸರ್, ವ್ಯಾಪಾರ ಹೆಂಗ್ ಮಾಡ್ಬೇಕು ಅಲ್ವಾ? ಒಂದ್ ವರ್ಷ ಎರಡು ವರ್ಷ ಗ್ಯಾಪ್ ಇದ್ರು ಹೋಗಿ ಮಾಡ್ತೀನಿ ಸರ್ ಆಮೇಲೆ. ಹೌದಾ? ವ್ಯವಸಾಯಕ್ಕೆ ನಿಮ್ಮ ಯೋಗದಾನ ಏನು? ಈಗ ತೋಟ ಮಾಡಿದಾರಲ್ಲ ನಮ್ಮ ಪ್ರಸನ್ನ ಕುಮಾರ್ ಅವರು, ನಿಮ್ಮ ಕೆಲಸ ಏನು? ಏನ್ ಹಣ್ಣುಗಳು ಕೀಳಕ್ಕೆ, ಔಷಧಿ ಹೊಡಿಯುವಾಗ ಜೊತೆಲಿ ಹೋಗೋದು ಎಲ್ಲ ಮಾಡ್ಕೊಡ್ತೀವಿ ಸರ್. ಒಟ್ಟಿನಲ್ಲಿ ಮಕ್ಕಳು ಎಲ್ಲ ಬರ್ತಾರೆ, ಸಂಡೆ ಅಂತೂ ಕಂಪಲ್ಸರಿ ಹೋಗ್ತೀವಿ. ಅಂದ್ರೆ ನೀವು ತಿನ್ನೋ ಹಣ್ಣು ನೀವು ಕಿತ್ಕೋತೀರಿ ಅಂತ? ಇಲ್ಲ ಇಲ್ಲ, ಮಾರಾಟಕ್ಕೆ ಅಂಗಡಿಲ ತಗೊಬಂದು ಮಾರ್ತೀವಿ ಸರ್. ನಾವು ನಮ್ಮ ಅಂಗಡಿ ಹತ್ರನೇ ಎಲ್ಲ ಗೊತ್ತಾಗಿದೆ ಎಲ್ರಿಗೂ, ಬೆಳ್ದಿ ಬತ್ತಂದು ಅಲ್ಲೇ ಮಾರ್ತಾರೆ ಅಂತ. ಹಂಗಾಗಿ ಎಲ್ಲ ಇಲ್ಲೇ ತಗೊಂತಾರೆ ಅಂಗಡಿ ಹತ್ರನೇ. ನಾವು ಮಾರ್ಕೆಟ್ಗೆ ತುಂಬಾ ಅಪರೂಪ ಹೋಗೋದು, ನಮ್ಮ ಅಂಗಡಿ ಹತ್ರನೇ ತಗೊಂತಾರೆ ಎಲ್ಲ, ಅಲ್ಲೇ ಖಾಲಿ ಆಗುತ್ತೆ. ಬಾಳೆಗೊನೆ ಅಂತೂ ಒಂದೊಂದು ವಾರಕ್ಕೆ ಎರಡು ಮೂರು ಗೊನೆ ತತ್ತಾ ಇರ್ತಾರೆ, ಅಲ್ಲಲ್ಲೇ ಖಾಲಿ ಆಗುತ್ತೆ. ನೋಡಿದ್ರೆ ಸಪೋಟ, ನಿಂಬೆ, ಪ್ರತಿಯೊಂದು ಅಷ್ಟೇ. ಸೀಬೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗಡಿ ಹತ್ರನೇ ಸೇಲ್ ಆಗ್ತಿದೆ. ಮತ್ತೆ ಫ್ಯಾನ್ಸಿ ಸ್ಟೋರ್ ಅಂತ ಯಾಕಂತೀರಿ? ವೆಜಿಟೇಬಲ್ಸ್ ಫ್ರೂಟ್ ಸ್ಟೋರ್ ಅಂತ ಅದೇ, ಅದೊಂದು ಮಾಡ್ಬಿಡ್ಬೇಕು ಸರ್ ಪಕ್ಕದಲ್ಲೇ. ಅದಕ್ಕೆ ನೋಡಿದ್ರೆ ಅಲ್ವಾ ಅಂದ್ರೆ ಇವ್ರದ್ದು ಐಡಿಯಾ ಎರಡೂ ವ್ಯಾಪಾರ ಆಗ್ಲಿ ಅಂತ. ಫ್ಯಾನ್ಸಿ ಸ್ಟೋರಿಗೆ ಬರ್ತಾರಲ್ಲ ಹೆಣ್ಮಕ್ಳು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಶುರು ಮಾಡಿದ್ವಿ, ಸೀಬೆ ಹಣ್ಣೆಲ್ಲ ತಗೊಬಂದು ಆ ಟೈಮ್ ಬಂತು, ಅವಾಗ ಶುರು ಮಾಡಿದ್ದು. ಇವತ್ವರೆಗೂ ಚೆನ್ನಾಗಿ ನಡೀತಿದೆ ಸರ್ ಹಣ್ಣಂದು ವ್ಯಾಪಾರ ಎಲ್ಲ ಅಂಗಡಿ ಹತ್ರನೇ. ಪರವಾಗಿಲ್ಲಮ್ಮ, ಯಾಕೆಂದ್ರೆ ನೋಡಿ, ರೈತರುಗಳು ಈ ತರಹದ ಪ್ರಯತ್ನಗಳು ಮಾಡ್ಬೇಕು. ಹೌದು, ಗ್ರಾಹಕರನ್ನ ನೇರವಾಗಿ ತಲುಪಿದ್ರೆ. ಹೌದು, ನಿಮ್ಗೆ ನೀವೇ ಹೇಳ್ತಿದ್ರಿ ನೋಡಿ, ಮಾರುಕಟ್ಟೆಗೆ ನಾನು ಹೋಗೋದೇ ಇಲ್ಲ ಅಂತ. ಹೌದು, ಆದ್ರೆ ಅವ್ರು ಸಿಕ್ಕಾಪಟ್ಟೆ ಬೆಳೀತಾರಲ್ವ, ಅಷ್ಟನ್ನೆಲ್ಲ ಮಾರಕ್ಕಾಗತ್ತ ನಿಮ್ ಕೈನಲ್ಲಿ? ಆಗುತ್ತೆ, ಖಾಲಿ ಆಗುತ್ತೆ ಅಂದ್ರೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ ಬರ್ತೀವಿ. ದೊಪ್ಪ ದೊಪ್ಪ ಇದು ಆದಾಗೆ ಸ್ವಲ್ಪ ಸ್ವಲ್ಪ ಕಿತ್ಕೊಬಂದು ಒಂದೊಂದು ಮೂಟೆ ಕಿತ್ಕೊಬಂದು ಸೇಲ್ ಮಾಡ್ಕೊಂಡು ಖಾಲಿ ಮಾಡ್ತೀವಿ ಸರ್. ಬಹಳ ಸಂತೋಷ ಭವಾನಿ ಅವರೇ. ಈಗ ಪ್ರಸನ್ನ ಕುಮಾರ್ ಅವರೇ, ಈಗ ಯಾವ ರೀತಿ ತೋಟ ಶುರು ಮಾಡಿದ್ರಿ? ಫಸ್ಟ್ ಯಾವ ಬೆಳೆ ಹಾಕಿದ್ರಿ? ಸರ್, ನನಗೂ ಅದು ಐಡಿಯಾ ಇರಲಿಲ್ಲ, ಯಾರೋ ಒಬ್ರು ನಮ್ಮ ಸ್ನೇಹಿತರೊಬ್ರು ಮಾಡಿದ್ರು ಸರ್. ಆ ತೋಟ ನೋಡ್ಕೊಂಡು ಬಂದ್ಮೇಲೆ ನಾನು ಅದೇ ರೀತಿ. ಎಲ್ಲಿ ನೋಡಿದ್ರಿ ಹೇಳಿ ತೋಟ? ಸರ್, ಇಲ್ಲೇ ಹೆಗ್ಗೂರ್ ಹತ್ರ ಅಂತ ಸರ್, ಅಲ್ಲಿ ನಮ್ಮ ಸ್ನೇಹಿತರೆ ಮಾಡಿದ್ರು. ಏನು ಹೆಸರು ಅವ್ರದ್ದು? ಅವರು ಕುಮಾರ್ ಅಂತ ಹೇಳಿ ಸರ್. ಅವ್ರು ಮಾಡಿದ್ರದನ್ನ ನೋಡಿ ನನಗೂ ಅದು ಇಷ್ಟ ಆಯ್ತು ಸರ್, ಅದಕ್ಕೆ ಅದನ್ನ. ಎಲ್ಲಿಂದ ತೆಂಗು ತಂದ್ರಿ ಸರ್? ತೆಂಗು ಇಲ್ಲೇ ಲೋಕಲ್ ಪುರದಲ್ಲಿ ತೋಟಗಾರಿಕೆ ಇದ್ರಲ್ಲೇ ತಗೊಂಡೆ ಸರ್. ಯಾವುದು? ತಿಪ್ಟೂರ್ ಅದೆಲ್ಲ 30 ಅಡಿ 30 ಅಡಿ ಅಂತರದಲ್ಲಿ ಹಾಕಿದ್ದೀನಿ ಸರ್. ಗುಂಡಿ ಮಾಡಿ ಜೆಸಿಪಿಲಿ ಗುಂಡಿ ತೋಡಿಸಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಅದನ್ನ ನಾಟಿ ಮಾಡಿದ್ವಿ ಸರ್. ಓಕೆ, ಎಲ್ಲ ಒಟ್ಟಿಗೆ ನಾಟಿ ಮಾಡಿದ್ರ ಅಥವಾ ನಿಧಾನವಾಗಿ ಅಂತ ಮೊದಲನೇ ಇದನ್ನ ತೆಂಗನ್ನೇ ಇದು ಮಾಡಿದೆ ಸರ್, ಜಮೀನ್ ಪೂರ್ತಿ ತೆಂಗು ಹಾಕಿದ್ರೆ ತೆಂಗು ಹಾಕಿದೆ ಸರ್. ಮಧ್ಯ 40 ಗ್ಯಾಪ್ನ ಇದಕ್ಕೆ ಬಿಟ್ಕೊಂಡೆ ಸರ್, ಹಣ್ಣಿನ ಸಸಿಗಳಿಗೆ ಅಂತೇಳಿ 40 ಗ್ಯಾಪ್ ಬಿಟ್ಕೊಂಡೆ. ಆಮೇಲೆ ಸುತ್ತನೂ ತೆಂಗ ಇದನ್ನ ಮಾಡ್ಕೊಂಡಿದ್ದೀನಿ. ಏನು ಜಮೀನ್ ಸುತ್ತ ಜಮೀನ್ ಸುತ್ತನೂ ತೆಂಗ ಬಾರ್ಡ್ರಿಗೆಲ್ಲ ಅಷ್ಟೆಲ್ಲ ಹಾಕಿದ್ರೆ ಬರೀ 80 ಗಿಡನ ಕೂತಿರೋದು. ಹೌದು ಸರ್, ಇನ್ನೊಂದು ಸ್ವಲ್ಪ ಇದಾಗುತ್ತಿತ್ತು, ಆದರೆ ನಾನು ಹಣ್ಣಿನ ಗಿಡದ್ದು ನನಗೆ ಒಂದು ಸ್ವಲ್ಪ ತಲೆಯಲ್ಲಿ ಇದ್ದಿತ್ತು ಸರ್, ತೋಟ ಹಣ್ಣಿನ ತೋಟನೇ ಮಾಡಬೇಕು ಅನ್ನೋ ದೃಷ್ಟಿ ಆಯ್ದ್ರಿಂದ ಸ್ವಲ್ಪ ಜಾಸ್ತಿ ಅಂತರ ಜಾಸ್ತಿ ಕೊಟ್ಟಿದ್ದೀನಿ. ತೆಂಗು ಕಮ್ಮಿ ಮಾಡ್ಕೊಂಡಿದ್ದೀನಿ ಸರ್. ಆಯ್ತು, ಅಡಿಕೆ ಯಾವಾಗ ಹಾಕೊಂಡ್ರಿ? ಅಡಿಕೆ ಸರ್ ಈಗ ರೀಸೆಂಟ್ ಆಗಿ ಒಂದ್ 2 ವರ್ಷ ಆಯ್ತು ಸರ್ ಅಷ್ಟೇ. ಧಾರಣೆ ಜಾಸ್ತಿ ಬಂದ್ಮೇಲೆ? ಹೌದು ಸರ್, ನಮ್ಮ ಏರಿಯಾದಲ್ಲಿ ಹೊಸ ಬೆಳೆ ಅದು, ಅದರಿಂದ ಅದನ್ನೊಂದು ಸರಿ ಇದು ಮಾಡ್ಕೊಂಡು. ಓಕೆ, ಅಡಿಕೆ ಸಸಿ ಎಲ್ಲಿ ಅಂತಂದ್ರಿ ಸರ್? ಇಲ್ಲ ಶ್ರೀರಂಗಪಟ್ಟಣದಲ್ಲಿ ಅಂತ ಮುಂದೆ ಸರ್. ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ? ಎಲ್ಲಿ? ನರ್ಸರಿ ಇಲ್ಲ ಸರ್. ಅದು ತೋಟಗಾರಿಕಾ ಇಲಾಖೆ? ಇಲ್ಲ ಸರ್, ಇಲ್ಲ ಸರ್, ಪ್ರೈವೇಟ್ ನರ್ಸರಿ ಇಲ್ಲಿ ತಗೊಂಡ್ ಸರ್. ಓಕೆ, ಅದನ್ನ ಏನ್ ಅಂತರದಲ್ಲಿ ಹಾಕೊಂಡಿದ್ದೀರಿ ಸರ್? 12 ಹಿಂಗೆ ಅದನ್ನು 12 12 ಅಂದ್ರೆ ತೆಂಗಿನ ಸಾಲ ಮಧ್ಯ ಇದನ್ನ ಅಡಕೆಗಳು ಕುಡಿಸ್ಕೊಂಡಿದ್ದೀನಿ ಸರ್. ಈಗ 40 ಗ್ಯಾಪ್ ಅಂದ್ರಿ, ಅದೆಲ್ಲಿ ಬಿಟ್ಕೊಂಡಿದ್ರಿ 40 ಗ್ಯಾಪ್ ಸರ್? ಇದು 30 ತೆಂಗಿನ ಸಾಲ ಮಾಡಿದ್ದೀನಿ ಸರ್. ಸಾಲು ಸಾಲಿನ ಸಾಲಿಗೆ 30, ಗಿಡದಿಂದ ಗಿಡಕ್ಕೆ 40 ಗ್ಯಾಪ್ ಸರ್. ಕಡೆ 30, ಇನ್ನೊಂದ್ ಕಡೆ 40. ಹೌದು ಸರ್. ಈ 30 ಜಾಗದಲ್ಲಿ 2 ಅಡಿಕೆ ಹಾಕಿ ಅಡಿಕೆ ಹಾಕೊಂಡಿದ್ದೀನಿ ಸರ್. ಮಧ್ಯ ಅಡಿಕೆ ಹಾಕೊಂಡಿದ್ದೀನಿ. ಈ 40 ಗ್ಯಾಪ್ ಇದೆಯಲ್ಲ ಸರ್, ಅಲ್ಲಿ ಅಂತರ ಬೆಳೆ ಆಗಿ ಹಣ್ಣಿನ ಗಿಡಗಳನ್ನ ಇದು ಮಾಡ್ಕೊಂಡಿದ್ದೀನಿ ಸರ್. ಆಯ್ತು, ಈಗ ಮಾವು ಯಾವ ತಳಿ? 4-5 ವೆರೈಟಿ ಇದನ್ನ ಕೊಟ್ಬಿಟ್ಟಿದ್ದಾರೆ ಸರ್, ನನಗೆ ಗೊತ್ತಾಗ್ಲಿಲ್ಲ ಆಗ. ಕೇಸರ ಮತ್ತೆ ಬಾದಾಮಿ ಎಲ್ಲ ಒಂದು 4-5 ತರದ ವೆರೈಟಿ ಕೊಟ್ಬಿಟ್ಟಿದ್ದಾರೆ ಸರ್. ಮೇಡಮ್ ತಿಂದಿರ್ತಾರೆ, ಅವ್ರು ಹೇಳ್ತಾರೆ. ಇನ್ನೆರಡು ಯಾವ್ದು ತಳಿ? ಬಾದಾಮಿ, ಮಲಗೋಬಾ, ಮತ್ತೆ ಉಪ್ಪಿನಕಾಯ್ದು, ಮಾವಿನಕಾಯಿ ಮಿಡಿ ಉಪ್ಪಿನಕಾಯ್ದು. ರಸ್ಪುರಿ ಇಲ್ವಾ? ರಸ್ಪುರಿನ ಇದೆ ಸರ್, ಅದೇ ಜಾಸ್ತಿ ಇದೆ. ಹೇಳ್ತಾರೆ ಅವ್ರು, ಮೇಡಮ್ ಮಾರಿರೋರು ತಿಂದಿರೋರು. ಆಮೇಲೆ ಸಪೋಟ? ಸಪೋಟ ಸರ್, ನಾನು ಕ್ರಿಕೆಟ್ ಬಾಲ್ ಹೇಳಿದ್ದೆ ಸರ್, ಅವರು ಇದನ್ನ ಕೊಟ್ಬಿಟ್ಟಿದ್ದ ಸರ್, ಅದೊಂದು ಮಿಸ್ ಆಯ್ತು ಸರ್. ಕಾಲಿಪತ್ತಿ ಕೊಟ್ಟಿದ್ದಾರೆ ಸರ್, ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ದುದ್ದು ಬರುತ್ತಲ್ಲ? ಹೌದು ಸರ್, ತುಂಬಾ ಚೆನ್ನಾಗಿದೆ. ಅದ್ಯಾಕ್ರಿ ಹಾಗೆ ನೀವು ಕೇಳಿದ್ದೊಂದು ಕೊಡೋದೊಂದು ಸರ್? ಅದು ನನಗೆ ಅವರು ನರ್ಸರಿಲಿ ಅದು ಗೊತ್ತಾಗ್ಲಿಲ್ಲ ಸರ್ ನನಗೆ ಸ್ಟಾರ್ಟಿಂಗು. ನೀವು ಭವಾನಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಜೊತೆನಲ್ಲಿ ಅಲ್ವಾ? ಅವ್ರಿಗೂ ಅದು ಅದ್ರ ಬಗ್ಗೆ ತುಂಬಾ ಐಡಿಯಾ ಏನಿರಲಿಲ್ಲ ಸರ್, ನನ್ಗೆನೆ ಅದು ಮೋಸ ಹೋದೆ ನಾನು ಅದರಲ್ಲಿ. ಬಿಡಿ, ಕಾಲಿಪತ್ತಿನು ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ತುಂಬಾ ಸ್ವೀಟ್ ಇದೆ. ಆದ್ರೆ ಸರ್ ಶೇಪ್ ನೋಡಿ ಕೆಲವರು ಇದನ್ನ ಮಾಡ್ತಾರೆ ಸರ್. ಆಯ್ತು, ಈಗ ಸೀಬೆ ಯಾವ್ದು ಹಾಕಿದ್ರಿ? ಅಲಹಾಬಾದ್ ಸಫೇದ್ ಸರ್. ಅದನ್ನೆಲ್ಲಿಂದ ತಗೊಂಬಂದ್ರಿ? ಅದನ್ನು ಎಲ್ಲ ರಾಜಮಂಡ್ರಿಯಿಂದ ತರಿಸದ್ದು. ಅದರಲ್ಲಿ ಮೋಸ ಆಗಿಲ್ವಾ? ಇಲ್ಲ ಸರ್, ಅದೇನು ಮೋಸ ಆಗಿಲ್ಲ ಸರ್, ತುಂಬಾ ಒಳ್ಳೆ ತಳಿನೇ ಕೊಟ್ಟಿದ್ದಾರೆ ಸರ್. ಆಯ್ತು, ನಿಂಬೆ? ನಿಂಬೆ ಬಾಲಾಜಿ ಸರ್, ಬಾಲಾಜಿ. ಬಾಲಾಜಿ ತಿರುಪ್ತಿಗೆ ಹೋಗಿದ್ರ? ಇಲ್ಲ ಸರ್, ಅದನ್ನ ರಾಜಮಂಡ್ರಿ ಇದ್ರ ಒಂದೇ ನರ್ಸರಿ ಇಲ್ಲ ಅದನ್ನು ಅಲ್ಲ, ಅದು ಅಭಿವೃದ್ಧಿ ಮಾಡಿರೋದು ತಿರುಪ್ತಿ ಹತ್ರದ ಇದರಲ್ಲೇನೆ, ಸಂಶೋಧನಾ ಸಂಸ್ಥೆನಲ್ಲಿ. ಆಯ್ತು, ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಿಂಬೆನು. ಬಹಳ ಚೆನ್ನಾಗಿರುತ್ತೆ. ಹೌದು ಸರ್, ಚೆನ್ನಾಗಿದೆ ಸರ್ ನಿಂಬೆ. ನಿಮ್ ತೋಟ ನೋಡಿದ್ರೆ ಏನ್ ಅನ್ಸುತ್ತೆ ಭವಾನಿ ಅವರೇ? ತುಂಬಾ ಖುಷಿ ಆಗುತ್ತೆ ಸರ್, ಅಣ್ಣನ ತೋಟನೇ ಅಲ್ವಾ. ಆಮೇಲೆ ಸ್ವಲ್ಪ ಈಗ ರೋಸು ಮತ್ತೆ ದಾಸವಾಳ ಅವೆಲ್ಲ ಒಂದ್ಕೊಂಡಷ್ಟು ಹಾಕಿದೀವಿ, ರೋಸ್ ಗಾರ್ಡನ್ ತರ ಇರ್ಲಿ ಅಂತ. ಎಂಟ್ರೆನ್ಸ್ ಹೋದಾಗ ಚೆನ್ನಾಗಿ ಕಾಣಿಸ್ಲಿ ತೋಟಕ್ಕೆ ಅಂತ ಅದನ್ನು ಹಾಕಿದೀವಿ ಸರ್. ಯಾವ್ದು ರೋಸು? ರೋಸ್ ಎಲ್ಲ ತರದ್ದು, ಎಲ್ಲ ಕಲ್ ಕಲರ್ಸ್ ಎಲ್ಲ ಹಾಕಿದೀನಿ ಸರ್. ಹೌದು, ನಿಮಗೋಸ್ಕರ ನೋಡಕ್ ತೋಟಕ್ ಚೆನ್ನಾಗಿ ಕಾಣಿಸ್ಲಿ ಅಂತ, ಬಂದವ್ರು ನೋಡಿದ್ರೆ ಖುಷಿ ಆಗ್ಲಿ ಅಂತ, ಹೂವಿನ ತೋಟ ನೋಡ್ಲಿ ಅಂತ. ನೀವು ಬಂದಾಗ ಒಂದೊಂದು ಹೂ ಕಿತ್ಕೊಡ್ಲಿ ಪ್ರಸನ್ನ ಕುಮಾರ್ ಅಂತ. ಹೌದಲ್ರಿ? ಏನಿಲ್ಲ ಸರ್, ಅವ್ರಿಗೆ ಹೂ ಕೇಳ್ಕೊಂಡ್ರೆ ತುಂಬಾ ಇಷ್ಟ ಸರ್. ಯಾವುದೇ ಹೊಸ ತರದ ಹೂ ನೋಡಿದ್ರು ಎಲ್ಲೇ ಯಾವ್ದೇ ನರ್ಸರಿ ಆಗ್ಲಿ ಹೊರಗಡೆ ರೋಡ್ ನಲ್ಲಿ ಮಾರ್ತಿರ್ತಾರಲ್ಲ ಸರ್, ಅಲ್ಲಿ ಇಷ್ಟ ಆಗ್ಬಿಟ್ರೆ ಮಾತ್ರ ತಂದು ಅದನ್ನ ಮಾಡ್ತಾರೆ ಸರ್, ತಂದು ಇಟ್ಕೊಂತಾರೆ. ಎಂಟ್ರೆನ್ಸ್ ಎಲ್ಲ ಹಾಕೊಂಡಿದ್ದಾರೆ ಸರ್. ಆಯ್ತಮ್ಮ, ಈಗ ನಿಮ್ಮ ಕೆಲಸ ಹಣ್ಣುಗಳನ್ನ ಕೇಳ್ತೀರಿ, ಕೇಳೋದು ಅಂಗಡಿನಲ್ಲಿ ಕೂತ್ಕೊಂಡು ಮಾರ್ತೀರಿ ಅಷ್ಟೇನಾ, ಬೇರೆ ಇನ್ನೇನು ತೋಟದಲ್ಲಿ ಕೆಲಸ ಇರೋ? ಗೊಬ್ಬರ ಹಾಕೋದು ಮಾಡಿದಾಗೆಲ್ಲ ಕೆಲಸ ಇದ್ದಾಗ ಕರ್ಕೊಂಡು ಹೋಗ್ತಾರೆ. ಏನು ಗೊಬ್ಬರ ಹಾಕ್ತೀರಿ? ರಾಸಾಯನಿಕ ಇದನ್ನೇ ಮಾಡಿದ್ದಾರೆ, ತೋಟದಲ್ಲೇ ಡ್ರಮ್ ಮಾಡಿಕೊಂಡು ಅದಕ್ಕೆಲ್ಲ ಹಾಕಿದ್ದಾರೆ. ವೇಸ್ಟೇಜ್ ಎಲ್ಲ ಹಾಕಿ ಇದು ಮಾಡಿ ಅದ್ರ ನೀರನ್ನು ಹಾಕ್ತೀವಿ ಸರ್ ಗಿಡಗಳಿಗೆಲ್ಲ. ರಾಸಾಯನಿಕ ಗೊಬ್ಬರ ಅಂದ್ರೆ ಚೀಲದ ಗೊಬ್ಬರನ ಹಾಕ್ತೀರಾ? ಕುರಿ ಗೊಬ್ಬರ ತಗೊಂಬಂದು ಹಾಕ್ತೀವಿ ಸರ್. ಕುರಿ ಗೊಬ್ಬರ ಹಾಕ್ತೀವಿ. ಕುರಿ ಗೊಬ್ಬರ ಹಾಕ್ತೀರಿ, ಡ್ರಮ್ ಅಲ್ಲಿ ಗೊಬ್ಬರ ಮಾಡಿದ್ದಾರೆ ಅದನ್ನ ಹಾಕ್ತೀರಿ. ಗೊಬ್ಬರ ಹಾಕೋದ್ರಲ್ಲೂ ಯಜಮಾನರಿಗೆ ಸಹಾಯ ಮಾಡ್ತೀರಿ ಸರ್? ಮಕ್ಕಳನ್ನು ಬರ್ತಾರೆ, ಮಕ್ಕಳು ನಾವೆಲ್ಲ ಮಾಡ್ತೀವಿ ಸರ್. ಇಬ್ರು ಗಂಡ್ಮಕ್ಳೇ ಇದಾರೆ ನಮಗೆ, ಅವ್ರನ್ನೂ ತೋಟಕ್ಕೆ ಕರ್ಕೊಂಡು ಹೋಗ್ತೀರಿ ಸರ್? ಕೆಲಸ ಅವ್ರ ಕೈಲೂ ಮಾಡಿಸ್ತೀರಿ? ಮಾಡ್ತಾರೆ ಸರ್. ಅಲ್ವಾ? ಹೌದು ಸರ್. ಅಂಗಡಿನಲ್ಲಿ ಕೂತ್ಕೊಳ್ಳ ಚೆನ್ನಾಗಿದೆ ಅನ್ಸುತ್ತೋ, ತೋಟದಲ್ಲಿರ ಚೆನ್ನಾಗಿದೆ? ಎರಡೂ ಸರಿನೇ, ಆದ್ರೆ ತೋಟದಲ್ಲೇ ಸರಿ ಅನ್ಸುತ್ತೆ, ತೋಟನೇ ಸರಿ ಅನ್ಸುತ್ತೆ ಸರ್. ಈಗ ನೀವು ಮನೆಯಲ್ಲಿ ಹಸು ಆ ಥರದ್ದೆಲ್ಲ ಇಲ್ಲ ಸರ್, ಮಂಡ್ಯ ಸಿಟಿಲೇನೆ ಇಲ್ಲ, ಮಂಡ್ಯದಲ್ಲೇ ಇದೀವಲ್ಲ, ವಾಸ ಇರೋದು ಮಂಡ್ಯದಲ್ಲೇ. ಅಲ್ಲಮ್ಮ, ತೋಟದಲ್ಲಿ ಸಾಕಿಲ್ವಾ? ತೋಟದಲ್ಲಿ ಸಾಕಿಲ್ಲ ಸರ್. ಹೌದಾ? ಇಲ್ಲ, ಜಾಗನೇ ಬಿಟ್ಟಿಲ್ಲ ಅನ್ಸುತ್ತೆ. ಜಾಗನೇ ಬಿಟ್ಟಿಲ್ಲ, ಹಂಗೆ ನೆಟ್ಬಿಟ್ಟಿದಾರೆ ಎಲ್ಲಾನು, ಜಾಗ ಇಲ್ಲ. ಈಗ ಎರಡನೇದು ಮನೆಗೆ ಬೇಕಾದ್ದು ಸ್ವಲ್ಪ ಸೊಪ್ಪು ತರಕಾರಿ ಸ್ವಲ್ಪ ನೆಟ್ಕೊತೀವಿ ಸರ್, ಅದನ್ನು ಸಬ್ಸಿಗೆ ಪಾಲಕ್ ಅದೆಲ್ಲ ಹಾಕೋತೀವಿ ಸರ್. ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಹಾಕೋತೀವಿ. ಅಲ್ಲ, ನೀವೇ ಬೆಳ್ಕೊಂತೀರಾ? ಹೇಳ್ಬಿಟ್ಟು ಬೆಳೆಸ್ಕೊಂತೀವಿ, ಇಬ್ರು ಸೇರ್ ಮಾಡ್ತೀವಿ ಸರ್. ಅಂದ್ರೆ ನೀವು ತೋಟಕ್ಕೆ ಹೋದ್ರೆ ನಿಮ್ ಮನೆಗೆ ಬೇಕಾದ್ದು? ಹೌದು, ನುಗ್ಗೆಕಾಯಿ ಎಲ್ಲ ಇದೆ, ಕರ್ಬೇವಿನ ಸೊಪ್ಪು, ನುಗ್ಗೆಕಾಯಿ, ಪ್ರತಿಯೊಂದು ಮನೆಗೆ ತರಕಾರಿ ಏನದು ಸುಮಾರು ಸಿಗುತ್ತೆ ಸರ್ ತೋಟದಲ್ಲೇನೆ. ಹೌದಾ? ಹಸು ಸಾಕಿಲ್ಲ ಸರಿ, ಜಾಗ ಮಧ್ಯದಲ್ಲಿ ನಾಟಿ ಕೋಳಿಗಳು ಸಾಕಿದೀವಿ. ಅದನ್ನೇ ಕೇಳೋಣ. ನಾಟಿ ಕೋಳಿಗಳು ಮತ್ತೆ ಇದು ನಾಯಿಗಳಿದಾವೆ ಒಂದೆರಡು. ನಾಯಿಗಳ ಕಾವಲಿಗೆ ನಾಟಿ ಕೋಳಿ ಇದು ಕಡಕ್ನಾಕಿದಾವೆ, ಮತ್ತೆ ಕಡಕ್ನಾಕ್ ನಾಲ್ಕಿದೆ, ಮಾಮೂಲಿ ನಾಟಿ ಕೋಳಿಗಳಿದೆ, ಬಾತ್ಕೋಳಿ ಇದೆ. ಬಾತ್ಕೋಳಿ ಎಷ್ಟಿದೆ? ಅದೊಂದೆರಡಿದೆ ಸರ್. ನಾಟಿ ಕೋಳಿಗಳು, ನಾಟಿ ಕೋಳಿ ಒಂದ್ ಎಂಟಿದೆ ಸರ್. ಮೊಟ್ಟೆ ಜಾಸ್ತಿ ಮಾಡ್ಬೇಕು ಅಂತ ಇಷ್ಟ, ಅದನ್ನ ಎಲ್ಲ ಜಾಗ ಬಿಟ್ಟಿಲ್ಲ, ಒಂದಷ್ಟು ಅಗ್ಲ ಶೆಡ್ ಹಾಕಿ ಎಲ್ಲ ಮಾಡ್ಬೇಕು ಅಂತ ತುಂಬಾ ಇಷ್ಟ ಅದನ್ನ. ಕುರಿ ಮೇಕೆನೂ ಸಾಕ್ಬೇಕು? ಸಾಕಿದ್ವಿ, ಹಾಡುಗಳೆಲ್ಲ ಸಾಕಿದ್ವಿ, ಚಿರತೆ ಬಂದು ನಾಲ್ಕನು ಒಂದೇ ಸಲ ತಿನ್ಕೊಂಡ್ ಬಿಟ್ವು, ಚಿರತೆ ಬಂದ್ಬಿಟ್ಟಿತ್ತು ತೋಟಕ್ಕೊಂದ್ಸಲ, ಹಂಗಾಗಿ ಮತ್ತೆ ಸಾಕಕ್ಕೆ ಭಯ ಆಗ್ತಿದೆ ಈಗ. ಕೋಳಿ ಇದೆ, ಬಾತ್ಕೋಳಿ, ಬಾತ್ಕೋಳಿ ಕೋಳಿಗಳು, ನಾಟಿ ಕೋಳಿಗಳಿದೆ. ಅವನ್ನ ತೋಟದಲ್ಲಿ ಹಾಗೆ ಬಿಟ್ಬಿಟ್ಟಿದೀರಾ? ಅದು ಒಂದು ಶೆಡ್ ಇದೆ ಆಗಿದೆ ಸರ್, ಶೀಟ್ ಒಂದು ಸುತ್ತ ಮೆಸ್ ಹಾಕ್ಸಿದ್ದೇವೆ, ಹಾಗಾಗಿ ಪರವಾಗಿಲ್ಲ ಸರ್. ಈ ತೋಟಕ್ಕೆ ನೀವು ಹೋದ್ರೆ ಉಳ್ಕೊಳ್ಳೋದಲ್ಲಿ ಉಳ್ಕೊಳ್ಳಲ್ಲ, ಬೆಳಿಗ್ಗೆ ಹೋದ್ರೆ ಸಂಜೆ ವರ್ಗುನು ಅಷ್ಟೇ. ಆಯ್ತಮ್ಮ. ಅಲ್ಲೇ ಜಾಗ ಮರದ ಕೆಳಗಡೆ ಕುತ್ಕೊಂಡು ಇದ್ ಮಾಡ್ತೀವಿ ಸರ್. ಶೀಟ್ ಒಂದು ಮನೆ ಇದೆ, ಅದರಲ್ಲಿ ಎಲ್ಲ ಮಿಷನರೀಸ್ ಗಳೆಲ್ಲ ಅಲ್ಲಿ ಇಟ್ಕೊಂಡಿದೀವಿ. ಏನೇನು ಯಂತ್ರಗಳಿದೆ ಹೆಸರು ಹೇಳ್ಬೋದಾ? ನನಗೆ ಅಷ್ಟು ಗೊತ್ತಾಗಲ್ಲ. ಅದೇ ಕಳೆ ಇದು ಮಾಡೋದು, ಕಟ್ ಮಾಡೋದು, ಗಿಡ ಕಟ್ ಮಾಡೋದು, ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ ಎಲ್ಲ ಥರದ್ದು. ನಮಸ್ತೆ ಕರುನಾಡಿಗೆ. ಬಾನುಲಿ ಕೃಷಿ ಬೆಳಗು, ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು ಎನ್ಎಸ್ ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಮಾಡುಬಾರೋ ಪ್ರೇಮ ಜೀವಿ. ಸಾಧಕ ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈಗ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಸಂಪಾದನೆ ಮಾಡ್ತಿದ್ರು, ವ್ಯವಸಾಯದಲ್ಲಿ ಹೆಚ್ಚು ಸಂಪಾದನೆ ಮಾಡ್ತಿದ್ದೀರ? ಎರಡು ಸಮಯ ಇದೆ ಸರ್. ಸುಮ್ಮನೆ ಹೇಳ್ತೀರಾ? ಎಲ್ಲ ಲೆಕ್ಕಾಚಾರ ನಿಮ್ಮ ಹತ್ರನೇ ಇರಬೇಕು. ನಮ್ಮ ಹತ್ರ ಏನು ಇಲ್ಲ ಸರ್, ಅವ್ರು ಹೇಳ್ದಂಗೆ ಇಲ್ಲ. ಹೌದಾ? ಓಹೋ, ಅಂದ್ರೆ ನೀವು ಏನು ದುಡ್ಡು ಕಾಸಿನ ವ್ಯವಹಾರ ಮಾಡೋದಿಲ್ಲ? ಏನು ಇಲ್ಲ ಸರ್, ಅವರಿಗೆ ಅವರಿಗೆ ಕೇಳಿದ್ರೆ ಅವರೇ ತಂದು ಕೊಡ್ತಾರಲ್ಲ ಸರ್ ಎಲ್ಲಾನು, ಪ್ರತಿಯೊಂದು ಅವರೇ ಏನ್ ಕೇಳಿದ್ರು ಅವರೇ ತಂದು ಕೊಡ್ತಾರೆ, ನಮ್ ಕೈಗೆ ಕೊಡಲ್ಲ. ಅಂಗಡಿಗೆ ಸಾಮಾನ್ ಎಲ್ಲ ತರ್ಬೇಕಲ್ಲ, ಅವರೇ ತರ್ತಾರೆ. ನೀವು ಹೋಗಲ್ವೇ? ಅದ್ರ ಜೊತೆಲಿ ಹೋಗ್ತೀನಿ, ಜೊತೆಲಿ ಹೋಗ್ತೀವಿ. ಅಂದ್ರೆ ಏನೇನ್ ಬೇಕು ಅದೇ ಎಲ್ಲದನ್ನು ಖರೀದಿ ಮಾಡ್ಕೊಂಡು ಬರ್ತೀರಿ? ಅದಕ್ಕೆ ಜೊತೆಲೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀರಿ? ಮೈಸೂರಿಗೆ ಬರ್ತೇವೆ ಸರ್, ಮೈಸೂರಲ್ಲಿ ತಗೊಂಡೋಗೋದು. ಮೈಸೂರು? ಬೆಂಗಳೂರಿಗೆ ಹೋಗಲ್ವೇ? ಬೆಂಗಳೂರಿಗೆ ಹೋಗಲ್ಲ ಸರ್. ಅದಕ್ಕೆ ನಮ್ಗೆ ಮೈಸೂರೇ ಇಷ್ಟ, ಮೈಸೂರೇ ತುಂಬಾ ಇಷ್ಟ. ನಮ್ಗೆ ಏನೇ ತಗೋಬೇಕು ಅಂದ್ರು ಮೈಸೂರಿಗೆ ಬರ್ತೀವಿ, ಬೆಂಗಳೂರಿಗೆ ಈ ಒಂದು ಸಲಿನೂ ಪರ್ಚೇಸ್ಗಿಂತನೇ ಹೋಗಿಲ್ಲ ಸರ್. ಹೇಳಿ ಪ್ರಸನ್ನ ಕುಮಾರ್ ಸರ್, ಈಗ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಾದಾಯನು ವ್ಯವಸಾಯದಲ್ಲಿ ಹೆಚ್ಚಾದಾಯನು? ಸರ್ ಮೊದಮೊದಲು ವ್ಯಾಪಾರದಲ್ಲೇ ಚೆನ್ನಾಗಿ ನಡೀತಿತ್ತು ಸರ್, ಈಗ ಇದನ್ನು ಇದು ಮಾಡಿರೋದ್ರಿಂದ ತೋಟಗಾರಿಕೆದು ನನಗೆ ತುಂಬ ಲಾಭ ಬರ್ತಿದ್ದು ಸರ್. ಲಾಭ ಇದೆ? ಲಾಭ ಇದೆ ಸರ್. ಮಧ್ಯ ಒಂದು 5 ವರ್ಷದ ತನಕ ಏನು ಅಷ್ಟು ಇದು ಕಾಣಲಿಲ್ಲ ಸರ್, ಇತ್ತೀಚಿನ ದಿನದಲ್ಲೇ ತುಂಬಾನೇ ಇದು ಸಿಗ್ತಿದೆ ಸರ್. ನೀವು ಮಾಡ್ತಿರೋದು ಪೂರ್ಣ ಸಾವಯವ ಕೃಷಿನ? ಹೌದು ಸರ್. ಏನೇನು ಮಣ್ಣಿನ ಫಲವತ್ತತೆ ಹೆಚ್ಚಳ ಮಾಡ್ಕೊಳಕ್ ಏನೇನು ಮಾಡ್ತೀರಿ ಹೇಳ್ರಪ್ಪ ಸರ್? ಒದಕ್ಕೆ ಮಾಡ್ಕೊಂಡಿದ್ದೀನಿ ಸರ್. ಒದಕ್ಕೆ ಅಂದ್ರೆ ಏನು? ಅಲ್ಸಂದೆ ಇದನ್ನೆಲ್ಲನೂ ಮಧ್ಯ ಹಾಕ್ತಾ ಇರ್ತೀನಿ ಸರ್, ಅದು ಮಲ್ಚಿಂಗ್ ಮಾಡ್ಕೊಂತ ಇರ್ತೀನಿ ಸರ್. ಮತ್ತೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ದನನ್ ಗೊಬ್ಬರ ಎಲ್ಲದನ್ನು ಎಲ್ಲೆಲ್ಲಿ ಸಿಗುತ್ತೆ ತಂದು ತಂದು ಅದನ್ನ ಇದು ಮಾಡ್ಕೊಂಡು ವರ್ಷಕ್ಕೆ ಒಂದು 2-3 ಸಾರಿ ಇದನ್ನು ಕೊಡ್ತಾ ಇರ್ತೀನಿ ಸರ್, ಗೊಬ್ಬರಗಳು ಕೊಡ್ತಾ ಇರ್ತೀನಿ. ಅಲ್ಲ ಜೀವಾಮೃತ ಮಾಡ್ಕೊಂಡಿದ್ದೀನಿ ಸರ್, ಜೀವಾಮೃತ 4 ಡ್ರಮ್ ಇಟ್ಕೊಂಡು ಅದನ್ನು ಜೀವಾಮೃತನು ಮಾಡ್ಕೊಂತೀನಿ ಸರ್, ಜೊತೆಗೆ ಇದನ್ನು ಕೊಡ್ತಾ ಇದ್ದೀನಿ ಸರ್. ಚೀಲದ ಗೊಬ್ಬರ ಹಾಕಲ್ಲ, ರಾಸಾಯನಿಕ ಹಾಕಲ್ಲ? ಇಲ್ಲ ಸರ್, ಅದು ಏನಾದ್ರು ಪ್ರೂಫ ಸರ್, ಅದು ಏನಾದ್ರು ಅನಿವಾರ್ಯ ಅಂದಾಗ ಮಾತ್ರ, ಇಲ್ಲ ಅಂದ್ರೆ ಉಪಯೋಗಿಸೋದಿಲ್ಲ ಸರ್. ಅನಿವಾರ್ಯತೆ ಯಾವ ರೀತಿ ಸೃಷ್ಟಿಯಾಗುತ್ತೆ ರಾಸಾಯನಿಕ ಗೊಬ್ಬರ ಹಾಕೋದು? ಕೆಲವು ಬಣ್ಣಗಳು ಬದಲಾದಾಗ ಸರ್, ಇದು ಗಿಡದಲ್ಲಿ ಸ್ವಲ್ಪ ಅದಕ್ಕೆ ಪೊಟ್ಯಾಶ್ ಇವನ್ನ ಬೇಕು ಅಂತ ಸಜೆಷನ್ ಮಾಡಿದಾಗ ಮಾತ್ರ ಇದನ್ನ ಮಾಡ್ತೀನಿ ಸರ್. ಗಿಡಗಳೇ ಹೇಳ್ತಾವ ನಿಮ್ಗೆ ಅಂದ್ರೆ ಸರ್, ಕಲರ್ ಚೇಂಜ್ ಆಗುತ್ತೆ ಸರ್, ಅದು ಅವನ್ನ ನೋಡ್ಕೊಂಡು ಸ್ವಲ್ಪ ಇದನ್ನ ಮಾಡ್ಕೊಂಡು. ಎಷ್ಟು ಕೊಡ್ತೀರಿ ಪೊಟ್ಯಾಶ್ ಅಂದ್ರೆ? ಅದು ತುಂಬಾ ಕಮ್ಮಿನ ಸರ್, ನಾನೇನು ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ಹೇಳಿ ಪರವಾಗಿಲ್ಲ. ಎಷ್ಟು? ಅದನ್ನೇ ಸರ್, ಒಂದು 100 ಗ್ರಾಮ್ 200 ಗ್ರಾಮ್ ಅಷ್ಟು ಇದನ್ನ ಮಾಡ್ಕೊಂತೀನಿ ಗಿಡಕ್ಕೆ. ಗಿಡಕ್ಕೆ ಒಂದು ಗಿಡಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಸರ್? ಎಲ್ಲಾದ್ರೂ ಡ್ರಿಪ್ ಮಾಡಿದ್ದೀನಿ ಸರ್. ಬೋರ್ವೆಲ್ ಇದೆಯಾ? ಬೋರ್ ಅಂದ್ರೆ ನಮ್ದು ಬಾವಿ ಇದೆ ಸರ್, ಕೆಳಗಡೆ ಭೂಮಿದು. ಇದ್ರದನ್ನೇ ತಾತನ ಕಾಲದ? ಹೌದು ಸರ್. ಪರವಾಗಿಲ್ಲ ಸರ್, ಅದೊಂದು 50-60 ಅಡಿ ಆಳದ್ದು. ನೀರೆಷ್ಟು ಅಡಿ ನಿಂತಿರುತ್ತೆ ಸರ್? ಒಂದು 15-20 ಅಡಿ ತನಕ. ಅಗಲ ವಿಸ್ತಾರ? ಅದು 40-40 ಇದೆ ಸರ್. ಪರವಾಗಿಲ್ಲ, ಈಜೆಲ್ಲ ಹೊಡಿಬಹುದು. ಹೌದು ಸರ್, ಆರಾಮಾಗಿ ಹೊಡಿಯೋದು. ನೀವು ಕಲ್ತಿದ್ರೆ ಭವಾನಿ? ಇಲ್ಲ ಸರ್, ಮೀನು ಮಾತ್ರ ಸಾಕಿದಾರೆ, ಮೀನು ಇಟ್ಕೊಂಡು ತಿಂತೀವಿ. ಮೀನು ಈಜಾಡೋದ್ ನೋಡಿ ನಿಮ್ಗೆ ಯಾವಾಗ್ಲೂ ಈಜಾಡ್ಬೇಕು ಅಂತ? ಅಯ್ಯೋ, ಬಾವಿ ಒಳಗಡೆ ಇಳಿದ್ರೆ ಎತ್ತಕ್ಕಾಗುತ್ತಾ? ಮೆಟ್ಲೆಲ್ಲ ಇದೆ ಬಾವಿಲಿ, ಬಟ್ ಆಮೇಲೆ ದೊಡ್ಡದು ಕಾಲುವೆ ಇದೆ ಸರ್ ಊರಲ್ಲಿ, ಆನೇ ಇದನ್ನ ಇದ್ ಮಾಡ್ಕೊಂತೀವಿ. ದೊಡ್ಡ ಕಾಲುವೆ ಇದೆ ಪಿಹಳ್ಳಿಲಿ. ಸರಿ, ಮಕ್ಕಳಾದ್ರೂ ಈಜ್ ಹೊಡಿತಾರ ಬಾವಿಲಿ? ಇಲ್ಲ. ನೀವು ಹೊಡಿತೀರೇನ್ರಿ ಪ್ರಸನ್ನ ಕುಮಾರ್? ಸರ್ ನನಗೂ ಬರಲ್ಲ ಸರ್, ನಾನು ಕಲ್ತಿಲ್ಲ. ಹೌದು ಸರ್, ಕಲಿಬೇಕಲ್ವೇ? ಹೌದು ಸರ್, ಕಲಿಬೇಕಾಗಿತ್ತು ಸರ್. ದೊಡ್ಡ ಬಾವಿ ಇಟ್ಕೊಂಡಿದ್ದೀರಿ, ಮೀನ್ ಸಾಕಿದ್ರಲ್ವಾ? ಯಾವ ತಳಿ ಮೀನ್ ಸಾಕಿರೋದು ಸರ್? ಅಂದ್ರೆ ಅದು ನಾವು ತಂದು ಸಾಕಿಲ್ಲ, ಅದೇನೆ ಅಲ್ಲೇ ಬರುತ್ತೆ ಕಾಲುವೆಯಿಂದ ಬಂದಾಗ ಹುಡುಕೊಂಡ್ ಬರ್ತಾವ್ ನಿಮ್ ಬಾವಿ? ಹೌದು ಸರ್, ಕಾಲುವೆಯಿಂದ ಇದನ್ನ ಮಾಡ್ಕೊಂಡಿದ್ದೀವಿ ಸರ್, ಲಿಂಕ್ ಕೊಟ್ಕೊಂಡಿದ್ವಿ, ಅಲ್ಲೇ ಅದ್ರ ಮುಖಾಂತರ ಬಂದ್ಬಿಡುತ್ತೆ. ಕಾಲುವೆ ನೀರಲ್ಲಿ ಬರೋ ಮೀನ್ಗಳನ್ನೆಲ್ಲ ನಾವು ಬಾವಿನಲ್ಲಿ ಹಿಡ್ಕೊಂಡು ಕಾಲುವೆ ನೀರು ನಿಲ್ಲಿಸ್ದಾಗ ಅಂತೇನಿಲ್ಲ? ಇಲ್ಲ ಸರ್, ಅದನ್ನೇ ಪರ್ಪಸ್ ಆಗಿ ಇಟ್ಕೊಂಡು ಮಾಡಿಲ್ಲ ಸರ್, ಕಾಲುವೆ ನೀರು ನಿಂತಾಗ ಅದನ್ನ ಇದ್ ಮಾಡ್ಕೊಂತೀವಿ ಸರ್. ಆಯ್ತು, ಸಂತೋಷ. ಏನೇನು ಮೀನು ಸಿಗುತ್ತಲ್ಲಿ, ಅದಾದ್ರೂ ಹೆಸರುಗಳು? ಅದೇ ಸರ್, ರೂಬೋ ಕಾಟ್ಲ ಇದು ಕೆಲವು ಸಿಗುತ್ತೆ ಸರ್. ಅದು ಬರುತ್ತೆ ಸರ್, ಬರುತ್ತೆ. ಅವು ಮೀನು, ಕುಚ್ಚಲ ಮೀನು, ಅವು ಸಿಗುತ್ತೆ ಸರ್. ಅವಕ್ಕೆ ಹಿಡಿಯೋದು ಹೇಗೆ ಸರ್? ಇದನ್ನ ಬಲೆ ಇಟ್ಕೊಂಡಿದೀವಿ ಸರ್, ಅದನ್ನ ಬಲೆ ಹಾಕೊಂಡು ಇಟ್ಕೊಂತೀವಿ ಸರ್. ಹೌದಾ? ಹೌದು ಸರ್. ಮತ್ತೆ ಬಲೆ ಹಾಕೊಂಡು ಹಿಡಿತೀನಿ ಅಂತೀರಿ, ಈಜ್ ಬರಲ್ಲ ಅಂತ ಸರ್? ತುಂಬಾ ನೀರ್ ಕೆಳಗಡೆ ಎಲ್ಲಾನು ಖಾಲಿ ಮಾಡಿ ಇಟ್ಟಿರ್ತೀವಿ ಸರ್ ನೀರ್ನ, ಒಂದು 1.5 ಅಡಿ ಅಷ್ಟು ಇದ್ದಾಗ ಅದನ್ನ ಇದ್ ಮಾಡ್ಕೊಂತೀವಿ ಸರ್. ಹಾಗೆ ತುಂಬಾ ಡೀಸೆಲ್ ಮೋಟರ್ ಇಟ್ಕೊಂಡಿದೀರ? ಇಲ್ಲ ಸರ್, ಮಾಮೂಲಿ ಇದನ್ನ ಇಟ್ಕೊಂಡಿದ್ದೀವಿ. ಏನು ಮೋಟರ್ನ? ಅದಕ್ಕೇನೆ ಡ್ರಿಪ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ನಿಮ್ಗೆ ನೀರನ್ ಖಾಲಿ ಮಾಡೋ ಇದಿದೆ? ಹೌದು, ಅವಕಾಶ ಇದೆ ಸರ್. ಅವಾಗ ಖಾಲಿ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪ ಅವ್ರದ್ದು ಜಮೀನು ಪಕ್ಕದಲ್ಲೇ ಇದೆ ಸರ್, ಅವರು ನಾವು ಇಬ್ರು ಲಿಫ್ಟ್ ಮಾಡ್ಕೊಂಡಾಗ ತುಂಬ ನೀರು ಹೊರಟೋಗುತ್ತೆ ಸರ್ ಬೇಸಿಗೆಯಲ್ಲಿ. ಮೀನು ಹಿಡಿಬೇಕು ಅಂತ ನಿಮ್ಗೆ ಅನ್ನಿಸ್ದಾಗ ನೀರು ಖಾಲಿ ಖಾಲಿ ಮಾಡಿ ಮೀನು ಹಿಡ್ಕೊಂಡು ತಿನ್ಕೊಂತೀವಿ ಸರ್. ಏನೇನು ಮಾಡ್ತೀರಮ್ಮ ಮೀನಲ್ಲಿ? ಸಾಂಬಾರು ತವಾ ಫ್ರೈ ಮಾಡ್ತೀವಿ ಸರ್ ಅಷ್ಟೇ. ಎರಡೇ ಹೇಳ್ಬಿಟ್ರೆ ಎರಡೇ ಮಾಡೋದು. ಕಬಾಬ್ ಮಾಡ್ತೀನಿ, ನನ್ನ ಮಕ್ಳಿಗೆ ಕಬಾಬ್ ಇಷ್ಟ, ಹಾಗಾದ್ರೂ ಮಾಡ್ತೀವಿ. ಯಜಮಾನ್ರಿಗೆ ಏನಿಷ್ಟ? ಅವರು ಕಬಾಬ್ ಮತ್ತೆ ತವಾ ಫ್ರೈ ತಿಂತಾರೆ, ಸಾಂಬಾರ್ ಇಷ್ಟ ಇಲ್ಲ. ನನಗೆ ಸಾಂಬಾರ್ ಇಷ್ಟ. ಇದನ್ನ ಹೆಂಗ್ ಮಾಡ್ತೀರಿ? ಫಿಶ್ ಕಬಾಬ್ ಸರ್ ಮಾಮೂಲಿ ಏನಿಲ್ಲ, ಸ್ವಲ್ಪ ಕಾರ್ನ್ಫ್ಲೋರು ಮತ್ತೆ ಖಾರದ ಪುಡಿ ಉಪ್ಪಿನ ಪುಡಿ ಮೊಟ್ಟೆ ಹಾಕಿ ಕಲ್ಸ್ಬಿಟ್ಟು ಹಾಕ್ತೀವಿ ಸರ್ ಅಷ್ಟೇ. ಬಹಳ ಸುಲಭ ಹೇಳ್ಬೇಕು ನೋಡಿ, ಯಾರು ಬೇಕಾದ್ರೂ ಮಾಡೋದು ಆ ರೀತಿ ಹೇಳ್ತಾ ಚೆನ್ನಾಗಿ ಈಸಿಯಾಗಿ ಆಗುತ್ತೆ. ಆಮೇಲೆ ಇನ್ನೊಂದೇನೋ ಹೇಳಿದ್ರಲ್ಲ ತವಾ ಫ್ರೈ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಮಸಾಲೆ ಆಡಿಸ್ಕೊಂತೀವಿ, ಶುಂಠಿ, ಒಣ ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಒಟ್ಟಿಗೆ ಆಡಿಸ್ಕೊಂಡು ಅದನ್ನ ಹಚ್ಬಿಟ್ಟು ಮಾಡ್ತೀನಿ ಸರ್. ಮೀನ್ ಕ್ಲೀನ್ ಮಾಡ್ಕೊಡೋರು ಯಾರು? ಅವರೇ. ಪ್ರಸನ್ನ ಕುಮಾರ್, ನೀವು ಕಲ್ತ್ಕೊಂಡಿಲ್ವಾ? ನೋಡಿದ್ರ ಮೀನ್ ಬೆಳಿಬೇಕು, ಹಿಡ್ಕೊಂಬರ್ಬೇಕು, ಕ್ಲೀನ್ ಮಾಡ್ಕೊಡ್ಬೇಕು, ನೀವು ಬೇಯಿಸ್ಕೊಡ್ತೀರ ಅಲ್ವೇ? ಪ್ರಸನ್ನ ಕುಮಾರ್ ಅವರೇ, ಈ ಮೀನ್ ಸಾಕಣೆ ಮಾಡ್ತಿರೋದು ನಿಮ್ಮ ಆಹಾರಕ್ಕಾಗಿ? ಹೌದು ಸರ್. ಮಾರಕ್ಕಲ್ಲ? ಮಾರಕ್ಕಿಲ್ಲ ಸರ್. ಏನ್ ಮಾರಲ್ಲ? ಮಾರಲ್ಲ ಸರ್. ಅಲ್ವಾ, ಸ್ವಲ್ಪ ಜಾಸ್ತಿ ಆದ್ರೆ ನಿಮ್ ಚಿಕ್ಕಪ್ಪಂಗೆ ವೈದ್ಯನಾಥ್ಪುರದಲ್ಲಿರೋ ಇವ್ರ ನೆಂಟರಿಗೆ ಇಲ್ಲ, ಅವ್ರು ಬಂದಾಗಾದ್ರೂ ಮೀನ್ ಸಾಂಬಾರ್ ಎಲ್ಲ ಮಾಡಲ್ವೇ? ಅವಾಗ ಇಟ್ಕೊಂಡ್ ಬರ್ಬೇಕಲ್ಲ, ನೀರ್ ಖಾಲಿ ಆದಾಗ ಮಾತ್ರ ಹಿಡಿಯೋದು ಇವ್ರು ಅಷ್ಟೇ. ಹೌದಾ? ಎಷ್ಟು ಕೆ ಜಿ ಬರ್ಬೋದು ಒಂದ್ಸರಿ ಸರ್? ಸಿಗುತ್ತೆ ಸರ್, 15 ಕೆ ಜಿ ತನಕ ಸಿಗುತ್ತೆ. ಒಂದೇ ಸರಿ ತಿನ್ಕೊಂಡ್ಬಿಡ್ತೀರ ಅಷ್ಟೊಂದು? ಚಿಕ್ಕಪ್ಪರು ಇವ್ ನಾವು ಎಲ್ಲ ಇದ್ ಮಾಡ್ತೀವಿ ಸರ್. ಹಂಗಾರು ವರ್ಷದಲ್ಲಿ ಒಂದೇ ಸರಿ ನಾ ನಿಮ್ಮ ಮನೆ ಮೀನಿಂದು? ಹೌದು ಸರ್. ಅಂದ್ರೆ ಮಧ್ಯ ಇಲ್ಲಿ ಲೋಕಲ್ ಅಲ್ಲಿ ತರ್ತಿದ್ವಿ ತಿಂತೀವಿ. ಅದು ನಮ್ಮ ಬಾವಿದು ತುಂಬಾ ಚೆನ್ನಾಗಿರುತ್ತೆ ಸರ್. ಗಾಳ ಹಾಕೊಂಡು ಇಡೀರಿ ಅಗಲ್ ಸರ್, ಅದು ಅಷ್ಟು ಟೈಮ್ ಸಿಗೋದಿಲ್ಲ ಸರ್. ನೋಡಿದ್ರೆ ಗಾಳ ಹಾಕಕ್ಕೂ ಟೈಮ್ ಇಲ್ಲ. ಆಯ್ತು ಸರ್, ಈಗ ಖರ್ಚು ವೆಚ್ಚದ್ದು ಮಾತಾಡೋಣ. ಸರಿ ಆಯ್ತಾ? ಎಷ್ಟು ಖರ್ಚಾಗ್ಬೋದು ವರ್ಷಕ್ಕೆ? ಸರ್ ನಾನು ಕೊಟ್ಟಿಗೆ ಗೊಬ್ಬರ ಓಡಿಸಿದಾಗ ಒಂದು 30,000 ತನಕ ಇದು ಮಾಡ್ತೀನಿ ಸರ್. ಇನ್ನು ಕುರಿ ಗೊಬ್ಬರ ಅದೆಲ್ಲ ಒಟ್ಟಿಗೆ ಸಿಗೋದಿಲ್ಲ ಸರ್. ನಮ್ಮ ಸ್ನೇಹಿತರುಗಳಿದ್ದಾರೆ, ಅವ್ರುಗಳಿಗೆ ಹೇಳ್ಕೊಂಡಿರ್ತೀನಿ. ಅವರು ಇಷ್ಟಿಷ್ಟು ಅಂತ ಸಿಕ್ಕಿದಾಗ ಅದನ್ನು ಚೂರು ಚೂರನೇ ತಂದು ಇದನ್ನ ಸ್ಟಾಕ್ ಮಾಡ್ಕೊಂತೀವಿ ಸರ್. ಒಟ್ಟಿಗೆ ಇದನ್ನು ಕೊಟ್ಟಿಗೆ ಗೊಬ್ಬರ ಅದು ಎಲ್ಲ ಮಿಕ್ಸ್ ಮಾಡಿ ಹಾಕುವಾಗ ಎಲ್ಲದನ್ನು ಒಟ್ಟಿಗೆ ಹಾಕ್ತೀನಿ ಸರ್. ಆಯ್ತಪ್ಪ, ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ತೋಟಕ್ಕೆ? ಸರ್ ಹೆಚ್ಚು ಕಮ್ಮಿ 1-1.5 ಲಕ್ಷ ತನಕ ಇದು ಮಾಡ್ತೀನಿ ಸರ್. ಇನ್ನಷ್ಟು ಬೀಳುತ್ತೆ ಸರ್ ಇದ್ರ ಆದಾಯದ ಪಟ್ಟಿ ಹೇಳಿ. ಕೊಬ್ಬರಿ ಮಾರ್ತಿರೋ, ಎಣ್ಣೆ ಮಾರ್ತಿರೋ, ಕಾಯಿ ಮಾರ್ತಿರೋ? ಸರ್ ಹಳೆ ಮರಗಳಿದೆ ಸರ್, ನಮ್ಮ ತಂದೆಯವ್ರ ಕಾಲದಲ್ಲಿ ಇದಾಗಿರುವಂಥದ್ದು, ಅದನ್ನೆಲ್ಲ ಕಾಯಿಗೆ ಮತ್ತೆ ಕೊಬ್ಬರಿಗೆ ಇಟ್ಕೊಂಡಿದ್ದೀನಿ. ಉಳಿದಂತೆ ಈಗ ನಾನು ನೆಟ್ಟಂತ ಇದನ್ನೆಲ್ಲ ಎಳ್ನೀರಿಗೆ ಇದು ಮಾಡ್ತಾ ಇದ್ದೀನಿ ಸರ್. ಎಷ್ಟು ಎಳ್ನೀರು ಕುಯಿಸ್ತೀರಿ ಸರ್? 1-1.5 ಸಾವಿರ ತನಕ. ಇಲ್ಲ ಸರ್, 1 ವರ್ಷಕ್ಕೆ 3 ತಿಂಗಳಿಗೆ 1 ಸಾರಿ ಇದನ್ನ ಮಾಡ್ತೀನಿ ಸರ್. ಆ ಟೈಮಲ್ಲಿ ಒಟ್ಟು 1 ವರ್ಷಕ್ಕೆ 1.5 ಸಾವಿರ ಬರುತ್ತಾ? ಇಲ್ಲ ಸರ್, 1 ಸಾರಿಗೆ 1 ವರ್ಷಕ್ಕೆ ಎಷ್ಟು ಸರಿ? 4 ಸಾರಿ ಸರ್. 4 ಸಾರಿ 6,000 ಎಳ್ನೀರು? ಹೌದು ಸರ್. ಏನ್ ಧಾರಣೆ ಮಾಡ್ತೀರಿ ಸರ್? ನನಗೆ ಲಾಸ್ಟ್ ಟೈಮ್ 35-40 ತನಕ ಸಿಕ್ಕಿತ್ತು ಸರ್, ಈಗ ರೇಟ್ ಕಮ್ಮಿ ಆಗಿರೋದ್ರಿಂದ 25-22 ತನಕ ಸಿಗ್ತಾ ಇದೆ ಸರ್. 30 ರೂಪಾಯಿ ಸರಾಸರಿ ಇಡ್ಕೊಂಡ್ರು. 6,000 ಅಂದ್ರೆ ಎಷ್ಟಾಯ್ತು ತಾಯಿ? ಭವಾನಮ್ಮನವ್ರ ಲೆಕ್ಕ ಹಾಕ್ತೀರಾ? 1,80,000 ಆಯ್ತು ಸರ್. ಅಲ್ವಾ, ಎಳ್ನೀರಲ್ಲೇ? ಹೌದು ಸರ್. ವೆರಿ ಗುಡ್. ಆಮೇಲೆ ಸರ್ ಕೊಬ್ಬರಿನಲ್ಲಿ ಅದರಲ್ಲೂ ಸರ್ ಸ್ವಲ್ಪ 50,000 ತನಕ ಇದು ಬರುತ್ತೆ ಸರ್. ಅದು ತುಂಬಾ ಹಳೆ ಮರ, ಒಂದು 10-15 ಇದೆ ಸರ್ ಅಷ್ಟೇ. ನಿಮ್ಗೆ ಹೇಳಿರಲ್ಲ ನೋಡಿ ಆದಾಯ, ನಿಮ್ಗೆ ಹೇಳಿಸ್ತಾ ಇದ್ದೀನಿ ಈಗ ಲೆಕ್ಕ ಹಾಕೊಂಡು ಕಳಿ ನೋಡಿದ್ರ. ಆಮೇಲೆ ನೆಕ್ಸ್ಟ್ ಸರ್, ಇನ್ನು ಇಲ್ಲ ಸರ್, ಶುರು ಆಗಿಲ್ಲ ಸರ್, 2 ವರ್ಷ ಆಯ್ತು ಅಷ್ಟೇ. ಸೀಬೆಲ್ ಇನ್ನು 1-50,000 ತನಕ ಸೀಬೆನು ಸಿಗುತ್ತೆ ಸರ್. ಸೀಬೆ ಸಪೋಟ ತುಂಬಾ ಚೆನ್ನಾಗಿ ಸಿಕ್ತು ಸರ್ ಲಾಸ್ಟ್ ಟೈಮ್ ಇದ್ರಲ್ಲಿ. 1,00,000 ತನಕನೇ ಇದಾಗಿದೆ ಸರ್, ಆದಾಯ ಆಗಿದೆ ಸರ್. ಸರ್ ನಾನು 60 ರೂಪಾಯಿ ನಂಗೆ ಅಂಗಡಿ ಹತ್ರನೇ ಮಾರಿದ್ದೀನಿ ಸರ್. ನನಗೆ ಹತ್ತಕ್ಕೆ ಬಂದಿದ್ರು ಸರ್ ಒಂದು ಇಬ್ರು ಏಜೆಂಟ್ಗಳು, ಅವರು 20 ರೂಪಾಯಿ ಮೇಲೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ಸರ್. ಆ ಇದರಿಂದ ನಾನೇ ನೇರವಾಗಿ ಇದನ್ನ ಮಾಡ್ಕೊಂಡೆ. 60 ರೂಪಾಯಿ ಮಾಡಿದ್ದೆ ಸರ್. ಸೀಬೆ ಹೆಂಗ್ ಮಾಡಿದ್ರಿ? ಸೀಬೆನು 60 ರೂಪಾಯಿ ನಂಗೆ ಸರ್. 60 ರೂಪಾಯಿ ಹೌದು ಸರ್. ಪರವಾಗಿಲ್ಲ. ಆಮೇಲೆ ನಿಂಬೆ ಮಾತ್ರ ಸರ್ ಅದು 3 ವೆರೈಟಿ ಇದು ಮಾಡ್ಕೊಂತೀನಿ. ಸೈಜ್ ತುಂಬಾ ಸೈಜ್ ಬಂದದನ್ನ 10 ರೂಪಾಯಿಗೆ 2 ರಂಗ್ ಕೊಡ್ತೀನಿ. ಮೀಡಿಯಂ ಸೈಜ್ದು 10 ರೂಪಾಯಿ 4, ತುಂಬಾ ಸಣ್ಣದ 10 ರೂಪಾಯಿಗೆ 5. ಆ ರೀತಿ 3 ವೆರೈಟಿ ಮಾಡ್ಕೊಂಡು ಅದನ್ನು ಅಂಗಡಿ ಹತ್ರನೇ ಮಾಡ್ಕೊಂತೀನಿ ಸರ್. ಹೆಚ್ಚುವರಿ ಬಂದಾಗ ಮಾತ್ರ ಮಾರ್ಕೆಟ್ಗೆ ಹಾಕ್ತೀನಿ ಸರ್. ನಿಂಬೆ ಎಷ್ಟು ಆದಾಯ ಬಂದಿರ್ಬೋದು ಸರ್? ಅದೊಂದು 50 ಸಾವಿರ ತನಕ ಸಿಕ್ಕಿದೆ. ಸರಿ ಸರ್, ಎಲ್ಲ ಲೆಕ್ಕ ಹಾಕತ್ತಿದ್ರೇನ್ರಿ? ಇಲ್ಲ ಸರ್. ಅಲ್ಲ ಅವ್ರು ಇವಾಗ ಹೇಳಿದ ಲೆಕ್ಕ ಹಾಕೋತಾ ಇದೀನಿ, ಅದೇ ಈಗ ಗೊತ್ತಾಗ್ತಿದೆ. 5 ತಂಗ ಬಂತು. ಹೌದು. ಆಮೇಲೆ ಮುಂದೆ ಅದೇ ಮಾವಲ್ಲಿ ಸರ್ ಈ ಸರಿ ಗುತ್ಕೋಯ್ ಕೊಟ್ಬಿಟ್ಟಿದ್ದೆ ಸರ್. ಎಷ್ಟು ಕೊಟ್ಟರೆ? ಅದು ಒಂದು 25 ಸಾವಿರ ತನಕ ಸರ್. ಅದೊಂದು ಸ್ವಲ್ಪ ಲಾಸ್ ಆಯ್ತು ಸರ್ ನನಗೆ. ಅಂದರೆ ಈ ಸರಿ ತುಂಬ ಇದು ಬಂದ್ಬಿಟ್ಟಿತ್ತು ಸರ್, ನಿರ್ವಹಣೆ ಮಾಡ್ದೇ ಟೈಮ್ಗೆ ಸರಿಯಾಗಿ ಇದನ್ನು ಮಾಡ್ದೇ ಅದಕ್ಕೋಸ್ಕರ ಕೊಟ್ಬಿಟ್ಟಿದೆ ಸರ್. ನೋಡ್ರಪ್ಪ, ಈಗ ಸಮಗ್ರ ಕೃಷಿ ಅಂತ ಎಲ್ಲ ಬೆಳೆಗಳನ್ನು ತುಂಬಿಟ್ಟಿದ್ದೀರಿ. ಹೌದು. ನಿಮಗೆ ಕೀಟ ರೋಗಗಳ ಬಾಧೆ ಏನು ಸರ್? ಇದೆ ಸರ್, ಅದು ಇದೆ. ಅದು ಇದೆ ಇದೆ ಅದು ಕಂಡ ತಕ್ಷಣನೇ ಅದನ್ನ ನಿರ್ವಹಣೆಗೆ ಸ್ವಲ್ಪ ಇದು ಫೆರ್ಟಿಸೈಡ್ನ ಇದು ಮಾಡ್ತೀನಿ ಸರ್, ಔಷಧಿ ಸಿಂಪರಣೆ ಮಾಡ್ತೀನಿ ಸರ್. ನಿಮ್ಮ ಹತ್ರ ಅವೆಲ್ಲದು ನನಗೆ ಮಾಡುವಷ್ಟು ಟೈಮ್ ಸಿಗೋದಿಲ್ಲ, ಅದಕ್ಕೋಸ್ಕರ ಇದನ್ನ. ಟೈಮ್ ಸಿಗಲ್ಲ ಅಂತೀರಲ್ಲ, ಏನ್ ಮಾಡ್ತೀರ ನೀವು ಸರ್? ಅದೇ ಇಲ್ಲಿ ಸ್ವಲ್ಪ ಅಂಗಡಿ ಕಡೆಗೂ ಗಮನ ಕೊಡ್ತೀನಿ, ಇದನ್ನು ಮಾಡ್ಬೇಕಲ್ಲ ಸರ್ ಅದಕ್ಕೆ. ಆಮೇಲೆ ಹೊರಗಡೆಯಿಂದ ಆಳ್ಗಳನ್ನ ಯಾರನ್ನೂ ನಾವು ಇದು ಮಾಡೋದಿಲ್ಲ ಸರ್, ಎಲ್ಲ ಮಿಷನರಿಗಳು ಮಾಡ್ಕೊಂಡಿದ್ದೀನಿ ಸರ್. ಏನೇನು ಮಿಷನ್ ಇದೆ ಸರ್? ಸ್ಟಬಲ್ ಮೂವರ್ ಇದೆ ಸರ್, ಬುಷ್ ಕಟರ್ ಇದೆ, ಆಮೇಲೆ ಸ್ಪ್ರೇಯರ್ ಏನಿದೆ, ಆಮೇಲೆ ಇದನ್ನ ಪವರ್ ವೀಡರ್ ಇದೆ ಸರ್. ಇದರಿಂದ ಉಳೋದು ಮತ್ತೆ ಸ್ಪ್ರೇ ಮಾಡೋದು ಮತ್ತೆ ಕಳೆ ಹೊಡೆಯೋದೆಲ್ಲ ನಾನೇ ಇದು ಮಾಡ್ಕೊಂತೀನಿ ಸರ್. ಈ ಇದಕ್ಕೇನೆ ಜಾಸ್ತಿ ಸಮಯ ಹೊರಟೋಗುತ್ತೆ ಸರ್, ಆದ್ರಿಂದ ನನಗೆ ಬೇರೆ ಇದನ್ನ ಮಾಡಕ್ಕೆ 24 ಗಂಟೆ ಕಮ್ಮಿ ನಿಮಗೆ. ಹೌದು ಸರ್, ಹಾಗೆ ಅನ್ಸ್ಬಿಟ್ಟಿದೆ ಈಗ. ಹೌದು ಸರ್. ನೋಡಿ ಅಂದ್ರೆ ಮೇಡಮ್ನವ್ರು ಹೇಳ್ದಂಗೆನೆ ಎಲ್ಲ ಮಿಷಿನ್ಗಳನ್ನೇ ತುಂಬಿಕೊಂಡ್ಬಿಟ್ಟಿದ್ರಿ ಮನೆಯಲ್ಲಿ. ನೀವಿರಕ್ಕೊಂದು ಮನೆ ಕಟ್ಕೊಳ್ಳಿ ಸರ್. ಮಾಡ್ಬೇಕು ಸರ್, ಒಂದು ಮಾಡ್ಬೇಕು ಸರ್. ಸ್ಥಳ ಬಿಟ್ಕೊಂಡಿದ್ದೀನಿ, ಅಲ್ಲಿ ಮಾಡ್ಬೇಕು. ಮನೆಗೆ ಬಿಟ್ಟವ್ರಂತ ನೋಡಿ ಜಾಗ. ಎಷ್ಟು ಜಾಗ ಬಿಟ್ಕೊಂಡಿದ್ರಿ ಸರ್? ಸರ್ ಅದು ಒಂದು ಕುಂಟೆ ಅಷ್ಟನ್ನೇ ಇದನ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಮನೆ ಮಾಡ್ಬೇಕು ಸರ್. ಒಂದು ಯಾವ ತರ ಮನೆ ಕಟ್ಕೋತೀರಿ ಭವಾನಿ ಅವ್ರನ್ನ ಕೇಳಿ? ಸಿಂಪಲ್ ಆಗಿ ಮಾಡೋಣ ಅಂತ ಸರ್. ನನಗೆ ಕುರಿಗಳು ಮತ್ತೆ ಕೋಳಿಗಳು ಸಾಕ್ಬೇಕು ಅಂತ ತುಂಬಾ ಇಷ್ಟ. ಇದೆಯಲ್ಲ ಕೋಳಿಗಳು, ಅದೇ ಇನ್ನ ಜಾಸ್ತಿ ಸಾಕ್ಬೇಕು, ಮಾರಾಟ ಮಾಡೋಷ್ಟು ಸಾಕ್ಬೇಕು ಅಂತ. ಈಗ ಕಡಕ್ನಾಥ್ ಕೋಳಿನೂ ಮಾರಾಟ ಮಾಡ್ತೀರಾ ನಿಮ್ಮ ಅಂಗಡಿ ಹತ್ರ? ಇಲ್ಲ ಸರ್, ನಾವೇ ಇದು ಮಾಡ್ಕೊಂತೀವಿ ಮನೆಗೆ. ಕಡಕ್ನಾಥ್ ಕೋಳಿನಲ್ಲಿ ಸಾಂಬಾರೇ? ಏನು ವಿಶೇಷ ಈ ಕೋಳಿ ಮಾಂಸದ್ದು? ಏನು ನಾಟಿ ಕೋಳಿ ತರನೇ ಟೇಸ್ಟ್, ಅದೇ ತರ ಇರುತ್ತೆ. ನಾಟಿ ಕೋಳಿನೇ ತಿನ್ಬೋದು, ಅದು ಕಪ್ಪಗಿರುತ್ತೆ, ತುಂಬಾ ಕಪ್ಪಗಿರುತ್ತೆ ಮಾಂಸ ಅಂತೂ ಕೂಡ. ಮತ್ತೆ ಯಾಕೆ ಅದನ್ನ ಅಷ್ಟೊಂದು ಇಷ್ಟಪಡ್ತಾರೆ ಅಂತ? ಅದೇ ಒಳ್ಳೇದು, ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ಲ ಸರ್. ಅಲ್ಲ ಹೇಳದ್ ಬೇಡ, ನೀವು ತಿಂದವ್ರು ನೀವ್ ಹೇಳಿ ಹೇಗನ್ಸುತ್ತೆ. ಒಳ್ಳೇದು, ಒಳ್ಳೇದೇ, ಚೆನ್ನಾಗಿದೆ, ತುಂಬಾ ಒಳ್ಳೇದೇ. ಇದೇನೋ ಇವ್ರು ಹೇಳ್ತಾರೆ, ಏನ್ ಪ್ರಸನ್ನ ಕುಮಾರ್ ಅವ್ರೆ ಸರ್? ಅದೇ ಕಡಕ್ನಾಕ್ ಸರ್ ತುಂಬಾ ಹೆಲ್ತಿ ಫುಡ್ ಅನ್ಸುತ್ತೆ ಸರ್. ಯಾಕೆ ಅಂತ ಸರ್? ಅದು ಮೆಡಿಸಿನ್ ಇದಕ್ಕೆಲ್ಲ ಇದಾಗುತ್ತೆ ಅನ್ಸ ತುಂಬಾ ಕಾಯಿಲೆಗಳಿಗೆ. ಇದರಿಂದ ಮತ್ತೆ ಅದು ಟೇಸ್ಟ್ ಸರ್, ಮಾಂಸದ ಟೇಸ್ಟ್ ಬರುತ್ತೆ ಸರ್ ಅದು ಇದ್ರದ್ದು. ಇದರಿಂದ ಅದನ್ನ ಏನು ಯಾವ ಮಾಂಸ ಟೇಸ್ಟ್ ಬರುತ್ತೆ? ಆಡಿನ ಮಾಂಸದ ಇದು ಬರುತ್ತೆ ಸರ್. ಆಡೇ ತಿನ್ಕೋಬೋದಲ್ಲ, ಅದು ತುಂಬಾ ಕಾಸ್ಟ್ಲಿ ಇದೆಯಲ್ಲ ಸರ್. ಆಮೇಲೆ ನಾವು ಬೆಳೆಸಿದ್ದಲ್ಲ ಸರ್ ಅದು, ಒಂದು ಇದು ಇದಕ್ಕೋಸ್ಕರ ಸರ್. ಏನ್ ಮಾಡ್ತೀನಿ ಅಂದ್ರಮ್ಮ? ಕಡಕ್ನಾಥ್ ಕೋಳಿ ಸಾಂಬಾರ್ ಮಾಡ್ತೀನಿ ಸರ್. ಸಾಂಬಾರೇ? ಸಾಂಬಾರ್ ಅಂದ್ರೆ ನಾವ್ ಇತ್ತೀಚೆಗೆ ಸಾಕ್ತಾ ಇರೋದು, ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಈಗ ಇತ್ತೀಚೆಗೆ ಸಾಕ್ತಾ ಇರೋದು ನಾವು. ಇನ್ಮೇಲೆ ಜಾಸ್ತಿ ಸಾಕ್ಬೇಕು ಸರ್. ಹಳೇದಾಗಿ ಸಾಕಿದ್ರೆ ಇನ್ನೇನೇನ್ ಮಾಡಿರೋರಿ? ಮಾಮೂಲಿ ಕೋಳಿ ಏನ್ ಮಾಡ್ತೀರಿ? ಅದರಲ್ಲಿ ಮಾಮೂಲಿ ಕಬಾಬು ಮತ್ತೆ ಚಾಪ್ಸು, ಮಕ್ಳಿಗೆ ಏನ್ ಕೇಳ್ತಾರೆ ಅದು, ಮಕ್ಳೇನು ಚಿಕನ್ ಅಲ್ಲಿ ಏನ್ ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ ಸರ್. ಯಜಮಾನ್ರು ಕೇಳಿದ್ ಮಾಡ್ಕೊಡಲ್ವೇ? ಅವ್ರು ಬರೀ ಸಾಂಬಾರು ಚಾಪ್ಸ್ ಅಷ್ಟೇ ಇಷ್ಟಪಡೋದು. ಹೌದಾ? ಬಟರ್ ಚಿಕನ್ ಇದು ಎಲ್ಲ ಕೇಳ್ತಾರೆ ಹುಡುಗರುಗಳು, ಅದೆಲ್ಲ ಅವ್ರು ಏನ್ ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀನಿ ಸರ್. ಏನ್ ಎಲ್ಲ ಕ್ಲಾಸ್ಗೆ ಹೋಗಿ ಸೇರ್ಕೊಂಡಿದ್ದೀರಾ? ಹೆಂಗ್ ತಿಳ್ಕೊಂತೀರಿ ಎಲ್ಲ ಹೆಂಗೆ ಮಾಡೋದು ಅಂತ? ಮೊಬೈಲೇ? ಹೌದಾ? ಮೊಬೈಲಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಸರ್. ಪ್ರಯೋಗ ಇವ್ರ ಮೇಲೆ, ಯಜಮಾನ್ರ ಮೇಲೆ. ಅವ್ರು ಚೆನ್ನಾಗಿದೆ ಅಂದ್ರೆ ಮಕ್ಳಿಗೆ ಹಾಕ್ತೀರ, ಕೊನೆಗೆ ನೀವು ತಿಂತೀರಾ? ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ ಸರ್ ಮನೇಲಿ ಮಾತ್ರ. ಹೌದಾ? ಒಂದ್ ಟೈಮ್ ಊಟ ಮಾಡಕ್ಕಾಗಲ್ಲ, ಬೆಳಿಗ್ಗೆ ರಾತ್ರಿ ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ ಸರ್. ಅಲ್ವಾ? ಒಂಥರ ಒಳ್ಳೆ ಸಂಪ್ರದಾಯ ಅಲ್ವಾ ಪ್ರಸನ್ನ ಕುಮಾರ್ ಅವರೇ? ಹೌದು ಸರ್, ಹೌದು. ಈಗ ಅದೆಲ್ಲ ನಶಿಸೋಗ್ತಾ ಇತ್ತು ಸರ್, ಅದರಿಂದ ಎಲ್ಲ ಒಟ್ಟಿಗೆ ಕುಳಿತು ಊಟ ಮಾಡ್ತೀವಿ ಸರ್. ನಾವು ಬಿಡುಬಿಡಿಯಾಗಿ ಅಂದ್ರೆ ಹೊರಗಡೆ ಹೋದಾಗ ಮಾತ್ರ ಸರ್. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀರ? ಇಲ್ಲ ಸರ್, ನೆಲದ ಮೇಲೆ, ನೆಲದ ಮೇಲೆ ಮಧ್ಯೆ ಎಲ್ಲ ಇದನ್ನ ಇಟ್ಕೊಂಡು ಎಲ್ಲ ಸುತ್ತ ಕುತ್ಕೊಂಡು ಊಟ ಮಾಡ್ತೀವಿ ಸರ್. ಸಂತೋಷ. ರಾತ್ರಿ ಹೊತ್ತಂತೂ ಡೈಲಿ ತಪ್ಪಿಸಿಲ್ಲ, ಡೈಲಿ ರಾತ್ರಿ ಹೊತ್ತೆಲ್ಲ ಒಟ್ಟಿಗೆ ಊಟ ಮಾಡೋದು. ಯಾರು ಜಾಸ್ತಿ ತಿಂದ್ರು ಗೊತ್ತಾಗುತ್ತೆ. ಎಲ್ಲ ಒಂದೇ ಸಮಾನ ಸರ್. ಆಗ್ಲಮ್ಮ, ಈಗ 3 ಎಕರೆ ವ್ಯವಸಾಯ ಅಲ್ವಾ ನಿಮ್ದು? ಹೌದು ಸರ್. ಜಮೀನು ಸಾಲದ ಅನಿಸ್ತಾ ಇದೆಯಾ ಈಗ? ಸರ್ ಇಲ್ಲ ಸರ್, ಸಾಕು, ಅದನ್ನು ನಿರ್ವಹಣೆ ಮಾಡೋದ ತುಂಬಾ ಇದ್ದಿದ್ದು ಅಲ್ವಾ. ಈಗ ನಿಮ್ಮ ಏನು ಸೀಕ್ರೆಟ್ ಇರೋದು, ನೀವು ನಿಮಗೆ ಅನುಕೂಲವಾದ ವ್ಯವಸಾಯಕ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಿ ಅಲ್ವಾ? ಹೌದು ಸರ್. ರಾಸಾಯನಿಕ, ಸಾವಯವ, ನೈಸರ್ಗಿಕ ಯಾವ ತತ್ವಗಳಿಗೂ ಜೋತ್ ಬಿದ್ದಿಲ್ಲ. ಜೋತ್ ಬಿದ್ದಿಲ್ಲ ಸರ್. ನಿಮಗೆ ಬೇಕು ಅಂದಾಗ ರಾಸಾಯನಿಕನೂ ಹಾಕ್ತೀರಿ, ಬೇಕು ಅಂದ್ರೆ ಔಷಧಿನೂ ಹೊಡಿತೀರಿ. ಹೌದು ಸರ್. ಮತ್ತೆ ಎರಡನೇದು ಗ್ರಾಹಕರಿಗೆ ನೇರವಾಗಿ ಮಾರ್ತೀರಿ. ಹೌದು ಸರ್. ಅಂಗಡಿನೂ ಇಟ್ಕೊಬಿಟ್ಟಿದ್ದೀನಿ ಅಲ್ವಾ? ಹೌದು ಸರ್. ನೀವು ಕೂತ್ ಮಾರಾಟ ಮಾಡಿದ್ರೆ ಜಾಸ್ತಿ ವ್ಯಾಪಾರ ಆಗುತ್ತಾ, ಮೇಡಮ್ನವ್ರು ಕೂತಾಗ ಜಾಸ್ತಿ ವ್ಯಾಪಾರ ಆಗುತ್ತೆ? ಹಾಗೇನಿಲ್ಲ ಸರ್, ಅದು ಕೆಲವು ಕಸ್ಟಮರ್ ನಮ್ದೇ ಆದಂತ ಇದನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಸರ್. ಆದ್ರಿಂದ ಯಾರು ಬಂದ್ರು ಅವರು ಬಂದೇ ಬರ್ತಾರೆ ಸರ್. ರೆಗ್ಯುಲರ್ ಕಸ್ಟಮರ್ ಸರ್. ಏನು ಗ್ರೂಪ್ ಮಾಡ್ಕೊಂಡಿದ್ರೆ ವಾಟ್ಸಪ್ ಗ್ರೂಪ್? ಏನಿಲ್ಲ ಸರ್, ಅಂಗಡಿ ಹತ್ರ ಬರ್ತಾರೆ, ಕೇಳ್ಕೊಂಡು ಹೋಗ್ತಾರೆ, ಯಾವ ಹಣ್ಣು ತಂದಿರಾ, ಯಾವಾಗ ಬರುತ್ತೆ, ಯಾವ ಹಣ್ಣು ಬರುತ್ತೆ ಅಂತ ಕೇಳ್ಕೊಂಡು ಹೋಗಿ ಇಂಥದ್ದೇ ಬೇಕು ಅಂದಾಗ ಅವ್ನು ಇದ್ರೆ ತೋಟದಲ್ಲಿದ್ರೆ ತರಿಸ್ಕೊಡ್ತೀವಿ ಸರ್. ಓಕೆ, ಇನ್ನೂ ಏನಾದ್ರು ಬೆಳಿಬೇಕು ಅಂತ ಆಸೆ ಇದೆಯಾ ಸರ್? ಅದನ್ನೇ ಸರ್. ಪ್ರಸನ್ನ ಕುಮಾರ್ ಅವ್ರಿಗೆ ಸರ್, ಅದೇ ಜಾಗದ ಅಭಾವ ಇದೆ ಸರ್, ಅದರಿಂದ ಇನ್ನೇನು ಬೇರೆ ಇದನ್ ಮಾಡಕ್ ಆಗೋದಿಲ್ಲ. ತುಂಬುವಷ್ಟೆಲ್ಲ ತುಂಬಿದೆ. ಹೌದು ಸರ್, ತುಂಬಿಟ್ಟಿದ್ದೀನಿ, ಈಗ ಏನು ಮಾಡಕ್ ಆಗೋದಿಲ್ಲ. ಬೆಂಗಳೂರು ಜಿಕೆ ವಿಕೆ ಹೋದ್ರೆ ಅಲ್ಲೂ ಏನ್ ಸಿಗುತ್ತೆ ಎಲ್ಲ ತಗೋಬರ್ತಾರೆ. ಈಗ ಮೊನ್ನೆ ಅದನ್ನೇ ಸರ್, ಸ್ವಲ್ಪ ಈಗ ಅದು ಏಲಕ್ಕಿ, ಬಟರ್ ಫ್ರೂಟು, ಆಮೇಲೆ ಸ್ವಲ್ಪ ಅವನು ಎಲ್ಲ ಒಂದ್ ಸ್ವಲ್ಪ ಖಾಲಿ ಇರೋ ಪ್ಲೇಸ್ಗಳಿಗೆ ಒಂದ್ ಸ್ವಲ್ಪ ಹಾಕೋಣ. ಕಾಳುಮೆಣಸು, ಮನೆಗೆ ಆಗುತ್ತೆ ಮೆಣಸು ಮಾತ್ರ. ಒಂದ್ 10-12 ಗಿಡ ಇದೆ ಸರ್, ಕಾಳುಮೆಣಸು ಹಾಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಈಗ ಸರಿ ತಂದಿರಲಿಲ್ಲ, ಅದನ್ನು ತಗೊಂಬಂದಿದ್ದೀನಿ ಸರ್, ಹಾಕಿದ್ದೀನಿ ಸರ್. ಬಟರ್ ಫ್ರೂಟು ಸ್ವಲ್ಪ ಕಮ್ಮಿ ಇತ್ತು ಸರ್, ಒಂದು 4-5 ಗಿಡ ಇತ್ತು ಅಷ್ಟೇ, ಈಗ ಅದೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ಲವಂಗ, ದಾಲ್ಚಿನ್ನಿ, ಸರ್, ಚಕ್ಕೆ, ಅದೆಲ್ಲ ಒಂದೊಂದು 2-2 ಗಿಡ ಹಾಕೊಂಡಿದ್ದೀನಿ. ತರಿಸ್ಕೊಡ್ತೀವಿ ಸರ್. ಓಕೆ, ಇನ್ನೂ ಏನಾದ್ರು ಬೆಳಿಬೇಕು ಅಂತ ಆಸೆ ಇದೆಯಾ ಸರ್? ಅದನ್ನೇ ಸರ್. ಪ್ರಸನ್ನ ಕುಮಾರ್ ಅವ್ರಿಗೆ ಸರ್, ಅದೇ ಜಾಗದ ಅಭಾವ ಇದೆ ಸರ್, ಅದರಿಂದ ಇನ್ನೇನು ಬೇರೆ ಇದನ್ನ ಮಾಡಕ್ ಆಗೋದಿಲ್ಲ. ತುಂಬುವಷ್ಟೆಲ್ಲ ತುಂಬಿದೆ. ಹೌದು ಸರ್, ತುಂಬಿಟ್ಟಿದ್ದೀನಿ, ಈಗ ಏನು ಮಾಡಕ್ ಆಗೋದಿಲ್ಲ. ಬೆಂಗಳೂರು ಜಿಕೆ ವಿಕೆ ಹೋದ್ರೆ ಅಲ್ಲೂ ಏನ್ ಸಿಗುತ್ತೆ ಎಲ್ಲ ತಗೋಬರ್ತಾರೆ. ಈಗ ಮೊನ್ನೆ ಅದನ್ನೇ ಸರ್, ಸ್ವಲ್ಪ ಈಗ ಅದು ಏಲಕ್ಕಿ, ಬಟರ್ ಫ್ರೂಟು, ಆಮೇಲೆ ಸ್ವಲ್ಪ ಅವನು ಎಲ್ಲ ಒಂದ್ ಸ್ವಲ್ಪ ಖಾಲಿ ಇರೋ ಪ್ಲೇಸ್ಗಳಿಗೆ ಒಂದ್ ಸ್ವಲ್ಪ ಹಾಕೋಣ. ಕಾಳುಮೆಣಸು, ಮನೆಗೆ ಆಗುತ್ತೆ ಮೆಣಸು ಮಾತ್ರ. ಒಂದ್ 10-12 ಗಿಡ ತೋಟದಲ್ಲಿದ್ರೆ ತರಿಸ್ಕೊಡ್ತೀವಿ ಸರ್. ಓಕೆ, ಇನ್ನೂ ಏನಾದ್ರು ಬೆಳಿಬೇಕು ಅಂತ ಆಸೆ ಇದೆಯಾ ಸರ್? ಅದನ್ನೇ ಸರ್. ಪ್ರಸನ್ನ ಕುಮಾರ್ ಅವ್ರಿಗೆ ಸರ್, ಅದೇ ಜಾಗದ ಅಭಾವ ಇದೆ ಸರ್, ಅದರಿಂದ ಇನ್ನೇನು ಬೇರೆ ಇದನ್ನ ಮಾಡಕ್ ಆಗೋದಿಲ್ಲ. ತುಂಬುವಷ್ಟೆಲ್ಲ ತುಂಬಿದೆ. ಹೌದು ಸರ್, ತುಂಬಿಟ್ಟಿದ್ದೀನಿ, ಈಗ ಏನು ಮಾಡಕ್ ಆಗೋದಿಲ್ಲ. ಬೆಂಗಳೂರು ಜಿಕೆ ವಿಕೆ ಹೋದ್ರೆ ಅಲ್ಲೂ ಏನ್ ಸಿಗುತ್ತೆ ಎಲ್ಲ ತಗೋಬರ್ತಾರೆ. ಈಗ ಮೊನ್ನೆ ಅದನ್ನೇ ಸರ್, ಸ್ವಲ್ಪ ಈಗ ಅದು ಏಲಕ್ಕಿ, ಬಟರ್ ಫ್ರೂಟು, ಆಮೇಲೆ ಸ್ವಲ್ಪ ಅವನು ಎಲ್ಲ ಒಂದ್ ಸ್ವಲ್ಪ ಖಾಲಿ ಇರೋ ಪ್ಲೇಸ್ಗಳಿಗೆ ಒಂದ್ ಸ್ವಲ್ಪ ಹಾಕೋಣ. ಕಾಳುಮೆಣಸು, ಮನೆಗೆ ಆಗುತ್ತೆ ಮೆಣಸು ಮಾತ್ರ. ತೋಟದಲ್ಲಿದ್ರೆ ತರಿಸ್ಕೊಡ್ತೀವಿ ಸರ್. ಓಕೆ, ಇನ್ನೂ ಏನಾದ್ರು ಬೆಳಿಬೇಕು ಅಂತ ಆಸೆ ಇದೆಯಾ ಸರ್? ಅದನ್ನೇ ಸರ್. ಪ್ರಸನ್ನ ಕುಮಾರ್ ಅವ್ರಿಗೆ ಸರ್, ಅದೇ ಜಾಗದ ಅಭಾವ ಇದೆ ಸರ್, ಅದರಿಂದ ಇನ್ನೇನು ಬೇರೆ ಇದನ್ನ ಮಾಡಕ್ ಆಗೋದಿಲ್ಲ. ತುಂಬುವಷ್ಟೆಲ್ಲ ತುಂಬಿದೆ. ಹೌದು ಸರ್, ತುಂಬಿಟ್ಟಿದ್ದೀನಿ, ಈಗ ಏನು ಮಾಡಕ್ ಆಗೋದಿಲ್ಲ. ಬೆಂಗಳೂರು ಜಿಕೆ ವಿಕೆ ಹೋದ್ರೆ ಅಲ್ಲೂ ಏನ್ ಸಿಗುತ್ತೆ ಎಲ್ಲ ತಗೋಬರ್ತಾರೆ. ಈಗ ಮೊನ್ನೆ ಅದನ್ನೇ ಸರ್, ಸ್ವಲ್ಪ ಈಗ ಅದು ಏಲಕ್ಕಿ, ಬಟರ್ ಫ್ರೂಟು, ಆಮೇಲೆ ಸ್ವಲ್ಪ ಅವನು ಎಲ್ಲ ಒಂದ್ ಸ್ವಲ್ಪ ಖಾಲಿ ಇರೋ ಪ್ಲೇಸ್ಗಳಿಗೆ ಒಂದ್ ಸ್ವಲ್ಪ ಹಾಕೋಣ. ಕಾಳುಮೆಣಸು, ಮನೆಗೆ ಆಗುತ್ತೆ